ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಸಮಯ 6:51. ಶ್ರೋತೃಗಳೇ, ಇನ್ನೀಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಒಂದು ವಾಣಿಜ್ಯ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 6:51. ರೈತರಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ. ಪ್ರಾಣಿ ಸಂಪತ್ತಿನ ಸಂರಕ್ಷಣೆಯ ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ಪಶುವೈದ್ಯ ತಜ್ಞರಾದ ಡಾ ಶಂಕರ್ ಗುಳೆದ್ಗುಡ್ಡ ಅವರೊಂದಿಗೆ ಸಂದರ್ಶನವನ್ನು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಮೊದಲಿಗೆ ಕೇಳೋಣ ಪ್ರಾಣಿ ಸಂಪತ್ತಿನ ಸಂರಕ್ಷಣೆಯ ಮಹತ್ವ ಮತ್ತು ಪ್ರಯೋಜನಗಳು. ಈ ವಿಷಯ ಕುರಿತು ಪಶುವೈದ್ಯ ತಜ್ಞರಾದ ಡಾಕ್ಟರ್ ಶಂಕರ್ ಗುಳೆದ್ಗುಡ್ಡ ಅವರೊಡನೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಿಂಧನೂರು ತಾಲೂಕಿನ ಪಶುವೈದ್ಯ ಸೇವಾ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಶ್ರೀಯುತ ಡಾಕ್ಟರ್ ಶಂಕರ್ ಗುಳೆದ್ಗುಡ್ಡ ಅವರು ನಮ್ಮೊಂದಿಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಶು ಸಂಪತ್ತಿನ ಒಂದು ಮಹತ್ವ ಏನು, ಜೊತೆಗೆ ಕೃಷಿ ಎಷ್ಟು ಮಹತ್ವವನ್ನು ಕೊಡ್ತೀವಿ, ಅಷ್ಟೇ ಮಹತ್ವ ಇವತ್ತಿನ ನಮ್ಮ ಪಶು ಸಂಪತ್ತಿಗೆ ಮಹತ್ವವನ್ನು ಕೊಡಬೇಕಾಗಿದೆ. ಯಾವ ರೀತಿ ಪಶುಪಾಲನೆಯನ್ನು ಮಾಡಬೇಕಾಗಿದೆ, ಯಾಕೆ ಇತ್ತೀಚಿನ ದಿನಗಳಲ್ಲಿ ಪಶುಗಳ ಬಗ್ಗೆ ಅಥವಾ ಪಶು ಸಾಕಾಣಿಕೆ ಬಗ್ಗೆ ರೈತರಲ್ಲಿರ್ಬೋದು ಜನರಲ್ಲಿ ಆಸಕ್ತಿ ಕಡಿಮೆ ಆಗ್ತದೆ, ಯಾಕೆ ಕಾರಣಗಳು ಏನು, 50 ವರ್ಷದ ಹಿಂದಿನ ಇತಿಹಾಸವನ್ನು ನೋಡಿದಾಗ ನಮ್ಮ ಪ್ರಾಣಿ ಸಂಪತ್ತು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾಯಿದೆ, ಅಂದರೆ ಸಾಕು ಪ್ರಾಣಿ ಸಂಪತ್ತು ಅಂತ ಹೇಳ್ಬೋದು. ನಾವು ಎಮ್ಮೆ ಇರ್ಬೋದು, ಆಕಳುಗಳಿರ್ಬೋದು, ಎತ್ತುಗಳಿರ್ಬೋದು ಅಥವಾ ಕುರಿ ಆಡುಗಳಿರ್ಬೋದು, ಇವೆಲ್ಲ ಸಂಖ್ಯೆಗಳು ಕಡಿಮೆ ಆಗ್ತಾಯಿದ್ದಾವೆ. ಕಾರಣಗಳೇನು ಮತ್ತು ಯಾವ ರೀತಿ ಈ ಒಂದು ಸಂಪತ್ತನ್ನು ನಾವು ಪುನರ್ಜೀವನಗೊಳಿಸಬೇಕಾಗಿದೆ, ಜೊತೆಗೆ ಅವುಗಳ ಆರೋಗ್ಯ ಕಾಳಜಿಯನ್ನು ಹೇಗೆ ನಾವು ತಗೋಬೇಕಾಗಿದೆ ಅಂತಕ್ಕಂಥ ಹಲವಾರು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅವರಿಂದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಶಂಕರ್ ಗುಳೆದ್ಗುಡ್ಡ ಅವರೇ. ನಮಸ್ಕಾರ ಸರ್. ಮೊದಲನೇದಾಗಿ ನಿಮ್ಮ ಒಂದು ಅನುಭವದ ಪ್ರಕಾರ ವರ್ಷದಿಂದ ವರ್ಷಕ್ಕೆ ಸಾಕು ಪ್ರಾಣಿ ಸಂಪತ್ತು ಕಡಿಮೆ ಆಗ್ತಾಯಿದೆ ಅಂತೀರಾ, ಅಥವಾ ಅದೇ ಸ್ಥಿತಿಯಲ್ಲಿದೆ ಅಂತಂತೀರಾ, ಹೇಗೆ? ಸಾಕು ಪ್ರಾಣಿಗಳ ಒಟ್ಟಾರೆ ಸಂಖ್ಯೆ ಆಧಾರ ಹೇಳಬೇಕಂತಂದ್ರೆ ದಿನೇ ದಿನೇ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಈಗ ತಾವು ಒಂದು ಪ್ರಾಣಿ ತಜ್ಞರಂತ ಹೇಳ್ಬೋದು, ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ, ಕಾರಣಗಳೇನು ಕೊಡ್ತೀರಿ, ಯಾಕೆ ಇತ್ತೀಚೆಗೆ ರೈತರು ತಮ್ಮ ಮುಂದೆ ಹೇಳ್ತಿರ್ತಾರೆ ಅನುಭವಗಳನ್ನು, ಯಾಕೆ ಕಡಿಮೆ ಆದವು ಅಂತಕ್ಕಂಥ ವಿಚಾರಗಳು ಸಹ ತಮ್ಗೆ ಸಾಕಷ್ಟು ಗೊತ್ತು, ಯಾಕೆ ಕಡಿಮೆ ಆದವು ಅಂತ? ನನ್ನ ಅನುಭವದ ಪ್ರಕಾರ ಅಂತಂದ್ರೆ ನಮ್ಮ ಪೂರ್ವಜರು ಪ್ರತಿಯೊಬ್ಬರೂ ಕೃಷಿಯಲ್ಲಿ ತೊಡಗತಕ್ಕಂಥ ಒಂದು ಪ್ರವೃತ್ತಿಯನ್ನು ಮೊದಲು ಹೊಂದಿದ್ರು. ಆದರೆ ನನ್ನ ಉದಾಹರಣೆ ತಗೊಳ್ಕೊಂತೇನೆ, ನಾನು ಒಬ್ಬ ರೈತನ ಮಗನಾಗಿ ಇವತ್ತು ಆ ರೈತನ ಮಗನಾಗಿ ಹಳ್ಳಿಗಳಲ್ಲಿ ವಾಸ ಮಾಡಲಿಕ್ಕೆ ನಾನು ಇಚ್ಛೆ ಪಡಲ್ಲ. ಕಾರಣ ಏನಂತಂದ್ರೆ ಸಿಟಿಗೆ ಹೋದ್ರಪ್ಪ ಅಂತಂದ್ರೆ ಒಳ್ಳೆ ಎಜುಕೇಶನ್ ನನ್ನ ಮಕ್ಕಳಿಗೆ, ಸಾಂಸಾರಿಕ ಜೀವನ ಇದೆಯಲ್ಲ ಆ ಪ್ರಕಾರವಾಗಿ ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗುತ್ತೆ. ಆನಂತರ ನಮ್ಮ ಒಂದು ಜೀವನ ಮಟ್ಟ ಹಳ್ಳಿಗಳಿಗೆ ಬಂದ್ರಪ್ಪ ಅಂದ್ರೆ ಸ್ವಲ್ಪ ಸುಧಾರಿತ ಆಗುತ್ತೆ ಅನ್ನುವಂಥದ್ದು ಮತ್ತೊಂದು ಕಡೆಗೆ. ಇನ್ನು ಎರಡನೇದ್ದು, ಪೂರ್ವಜರು ನಮ್ಮ ರಾಸುಗಳನ್ನು ಜಾನುವಾರುಗಳನ್ನು ಹೆಂಗ್ ತಿಳ್ಕೊಂಡಿದ್ರು ಅಂತ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಆಕಳನ್ನು ನಾವು ಇವತ್ತು ಹೈನುಗಾರಿಕೆ ಮಾಡಬೇಕಾತಪ್ಪ ಅಂದ್ರೆ ನಿರುದ್ಯೋಗಿ ಒಂದು ಸಮಸ್ಯೆಯನ್ನು ನಿವಾರಿಸಬೇಕು ಅನ್ನುವಂಥ ನಿಟ್ಟಿನೊಳಗೆ ವಿಚಾರ ಬರ್ತೀನಿ. ನಮ್ಮ ಪೂರ್ವಜರು ಎಲ್ಲರೂ ಕೃಷಿಗೆ ತೊಡಗ್ತಿದ್ರು. ಕೃಷಿಯಲ್ಲಿ ಅಲ್ಲಿ ಭೂಮಿಯನ್ನು ಫಲವತ್ತತೆ ಮಾಡಬೇಕಾತಪ್ಪ ಅಂತಂದ್ರೆ ಆ ಜಾನುವಾರುಗಳನ್ನು ಬಳಸ್ಕೊಂಡು ಬಿಟ್ಬಿಟ್ಟು ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಆದ್ರೆ ಅಲ್ಲಿ ಕೃಷಿ ಉಪಕರಣಗಳನ್ನ ಅವ್ರು ಬಳಸ್ತಾ ಇದ್ರು, ಕಟ್ಟಿಗಿಂದ ಮಾಡಿದಂತ ಇತರ ಇವುಗಳನ್ನ. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ವೈಜ್ಞಾನಿಕವಾಗಿ ನಾವೇನ್ ಮುಂದುವರೆದಿವಿ, ವೈಜ್ಞಾನಿಕವಾಗಿ ಮುಂದುವರೆದು ಇವತ್ತಿನ ದಿವಸ ಪ್ರತಿಯೊಬ್ಬರು ಬೆನ್ನು ಬಗ್ಗಿಸಿ ಕೆಲಸ ಮಾಡಬೇಕು ಅನ್ನುವಂಥದ್ದು ನಿಜವಾಗ್ಲೂ ದಿನದಿಂದ ದಿನಕ್ಕೆ ಕಡಿಮೆ ಆಗಿದೆ. ಕೃಷಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಏನು ಇತ್ತೀಚಿನ ದಿನಮಾನಗಳಲ್ಲಿ ಮುಂದಿನ ಜನರೇಷನ್ ಏನು ಬರ್ತಾ ಇದೆ ಅವರೆಲ್ಲರೂ ನಿಜವಾಗ್ಲೂ ಅದರಲ್ಲಿ ತೊಡಗಬೇಕು ಅನ್ನುವಂಥದ್ದಿಲ್ಲ. ಒಂದು ಎರಡನೇದ್ದು ಎಜುಕೇಷನ್ಗೆ ಆದ್ಯತೆ ಕೊಡ್ತಾ ಇದಾರೆ. ಎಜುಕೇಷನ್ ಆದಮೇಲೆ ನಾವು ಪ್ರತಿಯೊಬ್ಬರೂ ನಾವು ನೌಕರಿ ಸೇರಲೇಬೇಕು ಮನೋಭಾವನೆ ಬೆಳೀತಾ ಇದೆ. ಈ ಒಂದು ಭಾವನೆಯನ್ನು ಇಟ್ಕೊಂಡು ಹೋಗ್ಬಿಟ್ಟು ಬಹಳಷ್ಟು ಈಗ ನಾನು ನೋಡಿದ್ದೀನಿ, ನಾನು ನಿಜವಾಗ್ಲೂ ಮೆಂಟಲ್ ಹಾಸ್ಪಿಟಲ್ನಲ್ಲಿ ಟ್ರಿಪಲ್ PhD ಮಾಡಿದವರು ಯಾವ ರೀತಿ ಹುಚ್ಚುರಾಗಿ ಕುಂತ್ಕೊಂಡು ಓದ್ತಾ ಇರೋದ್ರ ಪೇಪರ್ ಅನ್ನೋದನ್ನು ಸಹಿತ ನಾನು ಮನಸಾರೆ ಕಂಡಿದ್ದೀನಿ. ಹಂಗಾರೆ ಅಷ್ಟೆಲ್ಲ ಎಜುಕೇಷನ್ ಅವ್ರ ತಂದೆ ತಾಯಿಗಳು ಒಳ್ಳೆ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅಂತನ್ನು ಒಂದು ನಿಟ್ಟಿನೊಳಗೆ ಅವರೆಲ್ಲ ಒದಗಿಸ್ತಾರೆ, ಒಳ್ಳೆ ಎಜುಕೇಷನ್ ಕೊಡ್ತಾರೆ. ಕಾರಣಾಂತರವಾಗಿ ಅವನಿಗೆ ಏನಾದರೂ ನೌಕರಿ ಸಿಗದೆ ಹೋದಾಗ ಅವನು ಮಾನಸಿಕವಾಗಿ ಬಿಡ್ತಾರೆ, ಯಾವ ರೀತಿ ಅವನು ಮಾನಸಿಕವಾಗಿ ಅವನು ಸಫರ್ ಆಗ್ತಾನೆ, ದುರ್ಬಲ ಆಗತೈತಿ ಅನ್ನುವಂಥದ್ದನ್ನ ನಾವಿಲ್ಲಿ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ. ಇದೇ ಒಂದು ಪ್ರವೃತ್ತಿಯನ್ನ ಮುಂದಿಟ್ಕೊಂಡ್ಬಿಟ್ಬಿಟ್ಟು ಎಲ್ಲರೂ ಸಿಟಿ ಕಡೆ ಹೋಗುದಾತಪ್ಪ ಅಂತಂದ್ರೆ ಹಳ್ಳಿಗಳ ಪಟ್ಟದಲ್ಲಿ ಇರ್ತಕ್ಕಂಥ ಭೂಮಿಗಳನ್ನೆಲ್ಲ ಮಾರಾಟ ಮಾಡಿ ಎಲ್ಲರೂ ಸಿಟಿಗೆ ಬರುವಂತ ಪ್ರವೃತ್ತಿಯನ್ನ ಹೊಂತಾ ಇದ್ದಾರೆ. ಆದ್ರೆ ಕಾಲಕ್ಕೆ ತಕ್ಕಂತೆ ಇತ್ತೀಚಿನ ದಿನಮಾನಗಳಲ್ಲಿ ಹಿಂದಿನ ದಿನಕ್ಕೆ ಹೋಲಿಸಿ ನೋಡಿದ್ರಪ್ಪ ಅಂದ್ರೆ ಅವಕ್ಕೆ ಒಂದು ಎಕರೆಗೆ ಏನು ಬೆಲೆ ಸಿಗಬೇಕಾಗೈತಿ, ನಿಜವಾಗ್ಲೂ ಎಲ್ಲ ಉನ್ನತ ಮಟ್ಟದಲ್ಲೇ ಸಿಗ್ತಾ ಇದೆ. ಆದ್ರೆ ಅವನ್ನೆಲ್ಲ ಮಾರಿಬಿಟ್ಟು ನಾವು ಸುಧಾರಿತ ಒಂದು ಇದ್ರೊಳಗೆ ಹೋಗೋಣ ಅನ್ನುವಂಥದ್ದು ವೈಜ್ಞಾನಿಕವಾಗಿ ನಮ್ಮ ಜೀವನವನ್ನು ನಡೆಸೋಣ ಅನ್ನುವಂಥ ಇದಕ್ಕೆ ಬರ್ತಾ ಇದಾರೆ. ಆದ್ರೆ ವೈಜ್ಞಾನಿಕವಾಗಿ ನಾನು ಒಬ್ಬ ಪಶುವೈದ್ಯನಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಓದಿದಂಥ ಹುಡುಗರು ಬರ್ತಾ ಇರ್ತಾರೆ ನನ್ನಲ್ಲಿ, ಬಂದ್ರು ಸಹಿತ ಅವ್ರು ಕೇಳ್ತಾರೆ ವೈಜ್ಞಾನಿಕ ಹೈನುಗಾರಿಕೆಯನ್ನು ಮಾಡಬೇಕು, ಆಸ್ಟ್ರೇಲಿಯಾದಲ್ಲಿ ಹೆಂಗ್ ಮಾಡ್ತಾರೆ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಐತೆ ಅಂತ. ಆ ಮಟ್ಟದಲ್ಲಿ ನಮ್ಮಲ್ಲಿ ಮಾಡ್ಲಿಕ್ಕೆ ಅಷ್ಟು ಅವಕಾಶ ಇಲ್ಲ. ಒಂದು ಎರಡನೇದಾಗಿ ಅಲ್ಲಿ ಆಸ್ಟ್ರೇಲಿಯಾ ಆಗಲಿ ಅಥವಾ ಹಾಲೆಂಡ್ ದೇಶದಲ್ಲಿ ಆಗಲಿ ಅಥವಾ ಇಂಗ್ಲೆಂಡ್ ನಲ್ಲಿ ಆಗಲಿ ಅಲ್ಲಿ ಟೆಂಪರೇಚರ್ ಬಹಳ ಕಡಿಮೆ ಇರುತ್ತೆ ಹಿಂಗಾಗಿಬಿಟ್ಟು ಅಲ್ಲಿ ಇರ್ತಕ್ಕಂಥ ರಾಸುಗಳು ಹೆಚ್ಚಿನ ಹಾಲಿನ ಇಳುವರಿ ಕೊಡ್ತಾವೆ, ಅಲ್ಲಿ ಹೈನುಗಾರಿಕೆಗೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗ್ತಾ ಇದೆ, ಅಲ್ಲಿ ಹೆಚ್ಚಿನ ಹಾಲು ಇಳುವರಿ ಆಗೋದ್ರಿಂದ ಅವ್ರಿಗೆ ಹೆಚ್ಚಿನ ಆರ್ಥಿಕ ಲಾಭ ಸಿಗ್ತಾ ಇದೆ. ಆದ್ರೆ ಇಲ್ಲಿ ಮಾಡಿದ್ರಪ್ಪ ಅಂತಂದ್ರೆ ಉದಾಹರಣೆ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಬಂದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಳ್ಳೆ ಕ್ಲೈಮೇಟು, ಇಲ್ಲಿರ್ತಕ್ಕಂಥ ಕ್ಲೈಮೇಟ್ ಅನ್ನ ನಾವು ನೋಡಿದ್ರ ಇಲ್ಲಿ ಟೆಂಪರೇಚರ್ ಬಹಳ ಜಾಸ್ತಿ ಇರೋದ್ರಿಂದ ಅಲ್ಲಿ ಆಕಳು 15 liter ಕೊಡ್ತಕ್ಕಂಥ ಆಕಳು ಈ ಭಾಗಕ್ಕೆ ಬಂದಾಗ ಕನಿಷ್ಠ 7-8 liter ಬಂದಿಲ್ಲ. ಇಂಥ ಒಂದು ಪರಿಸ್ಥಿತಿಯೊಳಗ ನಾವು ಇನ್ನು ಏರ್ ಕಂಡೀಷನ್ ಮಾಡಿ ಅವನ್ನೆಲ್ಲ ಸಾಕಿದ್ರಪ್ಪ ಅಂತಂದ್ರೆ ಒಟ್ಟಾರೆ ತಗಲ್ತಕ್ಕಂಥ ವೆಚ್ಚ ಜಾಸ್ತಿ ಆಗಿ ಮತ್ತೆ ಇದು ಕಡಿಮೆ ಆದ್ರಪ್ಪ ಅಂದ್ರೆ ಸ್ವಲ್ಪ ಇದಾಗುತ್ತೇನೋ ಅಂತಂದ್ಬಿಟ್ಟು ಆನಂತರ ಅದ್ರ ಜೊತೆಗೆ ಬರ್ತಕ್ಕಂಥ ಲಾಭಾಂಶ ಅವನ ಕುಟುಂಬಕ್ಕೂ ಸಹಿತ ಅದಕ್ಕೆ ನಿರ್ವಹಣೆ ಆಗಬೇಕು. ಈ ತನಗೆ ಬರ್ತಕ್ಕಂಥ ನಿವ್ವಳ ಲಾಭದೊಳಗೆ ಅವನು ಖರ್ಚು ಮಾಡಬೇಕಾಗತ್ತೆ. ಹಿಂಗ ಒಂದು ಎಲ್ಲ ಒಂದು ಇದನ್ನ ನೋಡಿಕೊಂಡ್ರಪ್ಪ ಅಂತಂದ್ರೆ ಹೈನುಗಾರಿಕೆಯನ್ನ ನಾವು ನಿಜವಾಗ್ ನಷ್ಟ ಅನುಭವಿಸಿದ್ವಿ ಅಂತಂದ್ ಕಟ್ ಹೇಳ್ತಾರೆ. ಇನ್ನು ಒಂದ್ ಎರಡನೇದ್ದು ಯಾವುದೇ ಒಬ್ಬನು ರೈತ ಹೈನುಗಾರಿಕೆ ಮಾಡ್ತೀನಿ ಅನ್ನುವಂಥದ್ದಾದ್ರೆ ಅವ್ನು ನಿಜವಾಗ್ಲು ಬೆನ್ನಬಾಗಿ ಕಷ್ಟಪಟ್ಟು ಶ್ರದ್ಧೆ ಭಕ್ತಿನ ಇಟ್ಬಿಟ್ಟು ಅದ್ರ ನಾ ಮಾಡ್ಬೇಕು ಅನ್ನುವಂಥದ್ದು ಇಟ್ಕೋಬೇಕು. ಚಲಾಯಿರೋದೆ ಅಷ್ಟೇ ರಾಜಕೀಯವಾಗಿ ಹೋಗ್ತೀನಿ, ಇಲ್ಲ ಈ ಕಡೆ ನಾ ಪ್ಯಾಂಟ್ ಹಾಕಿಕೊಂಡು ಶೈನಿಂಗ್ ಇದನ್ನ ಮಾಡ್ತೀನಿ ಅಂತಂದ್ರೆ ಇದ್ರೊಳಗೆ ಸಾಧ್ಯ ಇಲ್ಲ. ಪರಿಶ್ರಮನ ಅವನಿಗೆ ಲಾಭ ಕೊಡುತ್ತೆ. ನಾನು ಸಹಜವಾಗಿ ಹೇಳೋದು ಅಂತಂದ್ರೆ ನಿರ್ಭಯವಾಗಿ ಅದ್ರೊಳಗೆ ಶ್ರದ್ಧೆ ಇಡ್ಬೇಕು, ಇಟ್ಬಿಟ್ಟು ಅದನ್ನ ಪ್ರಾಮಾಣಿಕ ತಂದಿಂದ ಅವ್ನು ಮಾಡಿದ್ದ ನಿಜ ಆದ್ರೆ ಅವನಿಗೆ ಲಾಭ ಸಿಕ್ಕುತ್ತೆ. ಅಂದ್ರೆ ಏನು ಸಿಕ್ಕಂತ ಲಾಭದೊಳಗೆ ಅವನು ತೃಪ್ತಿ ಪಡಬೇಕು. ಅತಿಯಾದ ಲಾಭ ನಾ ಇನ್ನೊಬ್ರು ಅವ್ರು ಬಹಳ ಕುಣಿತಾರ ಅಂತ ತಿಳ್ಕೊಂಡು ಇವನು ಕುಣಿಯಾಕೋದ್ರೆ ನಡೆಯೋದಿಲ್ಲ. ಮಿತವಾಗಿ ಇದ್ದಿದ್ರಲ್ಲೇ ತೃಪ್ತಿ ಪಡಬೇಕು. ನಿರುದ್ಯೋಗ ಸಮಸ್ಯೆಯನ್ನು ತಾವು ಬಗೆಹರಿಸಿಕೊಳ್ಳಿಕ್ಕೆ ಸಹಜ ಸಾಧ್ಯ ಇದೆ. ಅದಕ್ಕೆ ಈ ನಮ್ಮ ಪಶುಸಂಗೋಪನೆ ಇಲಾಖೆ ಜಾನುವಾರು ಚಟುವಟಿಕೆಗಳನ್ನ ಬಹಳ ಆದ್ಯತೆ ಮೇರೆಗೆ ಅಳವಡಿಸ್ಕೋಬಹುದು. ಈಗ ರೈತರು ಕೇಳೋದು ಯಾಕ್ರಿ ನಿಮ್ಮಲ್ಲಿ ದನಗಳನ್ನು ತೆಗೆದಿರಿ, ಹೈನ ಹಾಕಿಲ್ಲ, ಯಾಕೆ ತಿಪ್ಪೆ ಗೊಬ್ಬರ ಭೂಮಿಗೆ ಹಾಕೋದಿಲ್ಲ ನೀವು, ಯಾಕೆ ಇಲ್ಲ ಅಂತ ಕೇಳಿದಾಗ ಒಂದೇ ಒಂದು ಮಾತು ಹೇಳ್ತಿರ್ತಾರೆ ಸಾಕಷ್ಟು ಜನ ರೈತರು, ಇಲ್ಲಿ ನಮ್ಮ ಮನೆಯೊಳಗೆ ದನನೇ ಇಲ್ಲ, ಎಲ್ಲ ದನ ತೆಗೆದು ಬಿಟ್ಟಿವಿ, ಯಾಕೆ ತೆಗೆದಿರಿ ಅಂತಂದ್ರೆ ಕೂಲಿಯಾಳ ಸಮಸ್ಯೆ ರೀ ಅಂತಕ್ಕಂತ ಒಂದೇ ಒಂದು ಮಾತು ಹೇಳ್ತಿರ್ತಾರೆ. ಇನ್ನೊಂದು ಇತ್ತೀಚೆಗೆ ಸರ್ಕಾರ ನಿಜವಾಗ್ಲೂ ರೈತರು ಈ ದೇಶದ ಪ್ರತಿಯೊಬ್ಬ ಪ್ರಜೆ ಅಥವಾ ಪ್ರತಿಯೊಂದು ಕುಟುಂಬದವರು ಅವ್ರು ಬದುಕಲಿಕ್ಕೆ ಮೂಲಭೂತ ಸೌಕರ್ಯಗಳನ್ನು ಫಸ್ಟ್ ಕಲ್ಪಿಸಿಕೊಟ್ರೆ ಬಹಳ ಒಳ್ಳೇದು. ಮೂಲಭೂತ ಸೌಕರ್ಯಗಳಂತಂದ್ರೆ ಉದಾಹರಣೆಗೆ ಹೇಳ್ತೀನಿ, ಒಂದು ವಿದ್ಯುತ್ ಬೇಕು, ಒಂದು ರೋಡ್ ಬೇಕು, ಅವನಿಗೆ ಇರ್ಲಿಕ್ಕೆ ವಸತಿ ಬೇಕು, ಅವನಿಗೆ ಒಳ್ಳೆ ಆರೋಗ್ಯ ಬೇಕು, ಒಳ್ಳೆ ಶಿಕ್ಷಣ ಬೇಕು. ಇಂಥವುಗಳನ್ನ ಕೊಟ್ರಪ್ಪ ಅಂದ್ರೆ ಮಾನವನ ಅಭಿವೃದ್ಧಿ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ನಿಮ್ಮ ಒಂದು ಮಾತಿನ ತಾತ್ಪರ್ಯ ಅಂತಂದ್ರೆ ಏನು ಬೇಕಾಗಿದೆ ಅದನ್ನ ಸರ್ಕಾರ ನೀಡಬೇಕು. ನಾನು ಹೇಳ್ತೀನಿ ಇದನ್ನ ಯಾಕೆ ಹೇಳ್ತೀನಿ, ಇದನ್ನ ಉದಾಹರಣೆ ಯಾಕೆ ಕೊಡ್ತೀನಿ ಅಂತ. ಈಗ 1 rupee 1 kg ಅಕ್ಕಿ ಸಿಕ್ಕಾದ್ಮೇಲೆ ಯಾರಾಗ್ಲಿ ಯಾವತ್ತು ನನ್ನ ಮಕ್ಕಳ ಇರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು ಅವನು ಓದಿದ್ರೆ ಏನಾಯ್ತು, ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಬೇಡ ಅಂತ ಬೇಡ ಅನ್ನೋದಿಲ್ಲ ಬೇಡ ಅನ್ನೋದಿಲ್ಲ ಅನ್ನೋದಿಲ್ಲ ಹೌದು ಅವ್ನ್ ಲ್ಯಾಂಡ್ ಇಲ್ಲಪ್ಪ ನನಗೆ ಲ್ಯಾಂಡ್ ಇಲ್ಲ ಅಂತ ಹೇಳ್ಕೊಡ್ರಿ ನಂಗೆ ಲ್ಯಾಂಡ್ ಇಲ್ಲ ನನ್ನ ಮಕ್ಕಳು ಹಂಗಾರ ನೌಕರಿನ ಮಾಡ್ಬೇಕಂತ ಇದೆಯಾ ಅವ್ನು ಎಜುಕೇಶನ್ ಕೊಟ್ಟಾದ್ಮೇಲೆ ಅವನು ಸ್ವಲ್ಪ ಎಂಪ್ಲಾಯ್ಮೆಂಟ್ ಮಾಡ್ಕೊಂಡ್ಬಿಟ್ಟು ನಿರುದ್ಯೋಗ ಸಮಸ್ಯೆಯನ್ನ ಇದು ಮಾಡ್ಕೋಬಹುದಲ್ಲ ಹೌದು ಅದಕ್ಕೆ ಅವ್ನು ಯಾಕೆ ಶ್ರದ್ಧೆಯಿಂದ ಹೋಗಿದ್ದು ಮತ್ತೊಂದ್ ಕಡೆಗೆ ದುಡಿಬಾರ್ದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋಗ್ಬಹುದು ಆತ ಮಾಡ್ಬೋದು ಮಾಡ್ಕೋಬಹುದು ಹಂಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅದನ್ನ ಮಾಡ್ಲಿಕ್ಕೆ ನಾನು ಇಲ್ಲ ನಾನು ರೆಡಿ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಬಿಟ್ಟು ಮತ್ತೊಬ್ಬನಿಗೆ ಹಂಗಾಗಿ ಯಾಕೆ ದುಡಿಲಿ ಹೌದು ಮತ್ತೊಬ್ಬನಿಗೆ ಕೈ ಇಚ್ಚಿ ಆಳಾಕಾಗಿಲ್ಲ ನಾನು ಅನ್ನುವಂತ ಇದನ್ನ ಅವ ತಂದ್ಕೊಂತದನ ಮನುಷ್ಯ ದಿನೇ ದಿನೇ ಅಲರ್ಜಿ ಆಗ್ತದೆ ಆಲಸ್ಯ ಜೀವನವನ್ನು ಕಳೀಲಿಕ್ಕೆ ನಂದಿ ಆಗ್ತಾ ಇದೆಯೋ ಅಂತ ಅನ್ಕೊಂಡು ನನ್ನ ಭಾವನೆಗಳು ಅಷ್ಟೇ. ಈಗ ನಮ್ ನೋಡ್ರಿ ಭೂಮಿ ಇದ್ದಷ್ಟೇ ಭೂಮಿ ಅದ, ಭೂಮಿ ಏನು ಹೆಚ್ಚು ಕಡಿಮೆ ಆಗಕ್ಕೆ ಸಾಧ್ಯ ಇಲ್ಲ, ಎಷ್ಟು ಇರೋದು ಅಷ್ಟೇ ಭೂಮಿ ಇರ್ತದ. ಈಗ ಭೂಮಿ ಇಲ್ರಿ, ಎಲ್ಲ ಭೂಮಿ ಹೋಗ್ಬಿಡ್ತು, ದನಗಳ ಮೇಯ್ಸಕ್ ಜಾಗ ಇಲ್ಲ ನಮಗೆ, ಏನ್ ಮಾಡೋಣ, ಆಡಗ ಮೇಯ್ಸಕ್ ಜಾಗ ಇಲ್ಲ, ಇದೇ ಸಮಸ್ಯೆಯನ್ನ ತಂದೊಡ್ದಿರ್ತಾರೆ. ಆದ್ರೆ ಇತ್ತೀಚೆಗೆ ಸಾಕಷ್ಟು ಒಂದು ತಂತ್ರಜ್ಞಾನಗಳು ಇದಾವೆ, ಹೇಗೆ ನಾವು ವೈಜ್ಞಾನಿಕವಾಗಿ ಹೇಗೆ ಇದ್ದಷ್ಟೇ ಜಾಗದಲ್ಲಿ ಇದ್ದಷ್ಟೇ ಒಂದು ಇದರಲ್ಲಿ ನಿರ್ವಹಣೆ ಮಾಡ್ಬೇಕಂತಕ್ಕಂತ ಹಲವಾರು ಮಾಹಿತಿ ಇಲಾಖೆಯಿಂದ ಸಿಗತದೆ, ವಿಶ್ವವಿದ್ಯಾಲಯಗಳು ಕೊಡ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ತಾವು ತಮ್ಮ ಅಭಿಪ್ರಾಯ ಇದಕ್ಕೆ, ಯಾವ ರೀತಿ ನಾವು ಇದ್ರಲ್ಲೇ ಪ್ರಾಣಿಗಳ ಸಂಪತ್ತನ್ನ ಜಾಸ್ತಿ ಮಾಡಬಹುದು ಅಂತಕ್ಕಂತ ಒಂದು ವಿಚಾರವಾಗಿ? ಇಲ್ಲ, ಈಗ ದಿನೇ ದಿನೇ ಪ್ರತಿನಿತ್ಯ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆದ್ರೆ ಪ್ರಾಣಿ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಎಲ್ಲರೂ ನಾನ್ ವೆಜ್ ಬೇಕು ತಗೋಬೇಕು ಅಂತನ್ನುವಂಥದ್ದನ್ನ ಒಂದು ಇದಕ್ಕೆ ಬರ್ತಾ ಇದ್ದೀವಿ. ಆನಂತರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಏನು ಮಿನಿಮಮ್ ಒಬ್ಬ ಮನುಷ್ಯನಿಗೆ ಎಷ್ಟು ಕೊಡಬೇಕು ಅಂತನ್ನುವಂಥದ್ದು ಇದೆಯಲ್ಲ, ಹಂಗೆ ಒಂದು ವರ್ಷಕ್ಕೆ ಒಬ್ಬ ಮನುಷ್ಯನಿಗೆ 185 ಮೊಟ್ಟೆಗಳನ್ನ ಅಂತ ಕನಿಷ್ಠ ಅಂತ ಹೇಳ್ತಾರೆ. ಇಷ್ಟೇ ಲಿಮಿಟೆಡ್ ಆಗಿ ಇಷ್ಟು ಮಾಂಸವನ್ನ ಪ್ರತಿನಿತ್ಯ ಇಷ್ಟು ಕೊಡ್ತಾ ಹೋದ್ರಪ್ಪ ಅಂದ್ರೆ ಅವನಿಗೆ ಪ್ರೋಟೀನ್ ಇಷ್ಟು ಅಂಶ ಮುಟ್ಟುತ್ತೆ ಪ್ರತಿ ದೇಹಕ್ಕೆ, ಅವನು ಸದೃಢವಾದಂತಹ ದೇಹಕಾಯವನ್ನು ಹೊಂತಾನೆ ಅನ್ನುವಂಥ ನಿಟ್ಟಿನೊಳಗೆ ಇವನ್ನ ಮಾಂಸವನ್ನ ಕೊಡುವಂಥದ್ದು, ಮೊಟ್ಟೆ ಒದಗಿಸುವಂಥದ್ದು, ಹಾಲು ಮೊಸರು ಬೆಣ್ಣೆ ಇಂಥವುಗಳನ್ನ ಕೊಡೋದ್ರಿಂದ ಒಳ್ಳೆ ಪೌಷ್ಟಿಕ ಆಹಾರ ಹಿಂಗಾಗಿಬಿಟ್ಟು ಎಲ್ಲ ಸದೃಢವಾಗಿರ್ತಾರೆ ಜನಸಂಖ್ಯೆ ಅಂತ. ಬಟ್ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಪೂರ್ವಜರಿಗೆ ಹೋಲಿಸಿ ನೋಡಿದ್ರಪ್ಪ ಅಂದ್ರೆ ದಿನೇ ದಿನೇ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಐಶ್ವರ್ಯಕ್ಕೆ ಕಡಿಮೆ ಆಗ್ತಾ ಇದೆ. ಅಂದ್ರೆ ಪೋಷಕಾಂಶಯುಕ್ತ ಆಹಾರನು ಶುಗರ್ನು ಕಡಿಮೆ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಐಶ್ವರ್ಯಕ್ಕೆ ಕಡಿಮೆ ಆಗ್ತಾ ಇದೆ. ಆನಂದ ಆಗ್ತಕ್ಕಂಥ ಜನಸಂಖ್ಯೆ ಜಾಸ್ತಿ ಆಗ್ತಕ್ಕಂಥ ಒಂದು ಪರಿಸ್ಥಿತಿಯೊಳಗೆ ಸರ್ಕಾರ ತನ್ನ ದೇಹ ಉದ್ದೇಶಗಳನ್ನ ಏನ್ ಮಾಡ್ಬೇಕಾಗೈತಿ, ಬದಲಾಯಿಸಿಕೊಂಡು ಬಿಟ್ಬಿಟ್ಟು ಕಡಿಮೆ ಅವಧಿಯೊಳಗನ ಹೆಚ್ಚಿನ ಉತ್ಪಾದನೆಯನ್ನು ಮಾಡಿ ಬಂದಂತಹ ಎಲ್ಲ ಜನಸಂಖ್ಯೆಗೆ ಆಹಾರವನ್ನು ಒದಗಿಸಬೇಕಾಗಿದೆ. ಇದು ಸರ್ಕಾರದ ಧೋರಣೆ ಆಗಿದ್ದರಿಂದ ಅದಕ್ಕೆ ಅನುಗುಣವಾಗಿ ಸಂಶೋಧನೆಯನ್ನ ನಡೆಸಿ ನಡೆಸಿ ನಡೆಸಿ ವ್ಯವಸ್ಥೆಯೊಳಗೆ ಹೈಬ್ರಿಡ್ ವಿಗರ್ಸ್ ಅನ್ನುವಂಥದ್ದನ್ನು ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಹೈಬ್ರಿಡ್ ವಿಗರ್ ಜಾಸ್ತಿ ಆಗೋದ್ರಿಂದ ಒಂದು ಉದಾಹರಣೆ ಬರ್ತೀನಿ, 6 ತಿಂಗಳ ಜೋಳ, 6 ತಿಂಗಳ ಜೋಳ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ನ್ಯೂಟ್ರಿಯಂಟ್ಸ್ಗಳನ್ನು ಖನಿಜಾಂಶಗಳನ್ನು ಒದಗಿಸಿಕೊಂಡು ಅದು ಒಂದು ಒಳ್ಳೆಯ ಕಾಳುಗಳನ್ನು ಶಕ್ತಿಭರಿತವಾದಂತಹ ಕಾಳುಗಳನ್ನು ಅದು ದವಸ ಧಾನ್ಯಗಳನ್ನು ಉತ್ಪಾದನೆ ಮಾಡ್ತಿತ್ತು. ಆದರೆ ಇದೇ ಈ 3 ತಿಂಗಳದೊಳಗೆ 2 ತಿಂಗಳದೊಳಗೆ ಜೋಳ ಬರುತ್ತಲ್ಲ, ಇದರೊಳಗೆ ಪೂರ್ಣ ಪ್ರಮಾಣ ಪೌಷ್ಟಿಕಾಂಶಗಳು ಇರುವುದಿಲ್ಲ, ಖನಿಜಾಂಶಗಳು ಇರುವುದಿಲ್ಲ. ಹಿಂಗಾಗಿಬಿಟ್ಟು ಮನುಷ್ಯನಿಗೆ ಅಂಥ ಆಹಾರವನ್ನು ನಾವು ಸೇವನೆ ಮಾಡಿದರೆ ನಮ್ಮ ಆಯುಷ್ಯನೂ ಸಹಿತ ದಿನೇ ದಿನೇ ಕಡಿಮೆ. ಇನ್ನು ಎರಡನೇದಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಜಾನುವಾರು ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಂಗಾದ್ರೆ ಜಾನುವಾರು ಸಂಖ್ಯೆ ಕಡಿಮೆ ಆತಪ್ಪ ಅಂದ್ರೆ ನಮ್ಮ ಕೊಟ್ಟಿಗೆ ಗೊಬ್ಬರ ಆಗಲಿ ಅಥವಾ ಇತರೆ ಗೊಬ್ಬರಗಳನ್ನ ಅಂದ್ರೆ ರಾಸಾಯನಿಕ ಪದಾರ್ಥಗಳಿಂದ ತಯಾರು ಮಾಡಿದಂತ ಗೊಬ್ಬರಗಳನ್ನು ಹೊರತುಪಡಿಸಿ ಸಾವಯವ ಕೃಷಿಯಲ್ಲಿ ನಾವು ತೊಡಗಿದ್ದು ಆದ್ರೆ ಅದರೊಳಗೆ ನಮ್ಗೆ ಬೇಕಾದಂತದ್ದು ಕೊಟ್ಟಿಗೆ ಗೊಬ್ಬರ. ಈ ಕೊಟ್ಟಿಗೆ ಗೊಬ್ಬರ ಸಿಗುವಂತದ್ದು ಯಾರಿಂದ ಸಿಗುತ್ತೆ? ಈ ಜಾನುವಾರುಗಳಿಂದ ಬರಬೇಕು, ಜಾನುವಾರುಗಳನ್ನ ಉಪಯೋಗ ಮಾಡ್ಬೇಕಾಗಿತ್ತು ನಮ್ಮ ಕೃಷಿ ಕೆಲಸ. ಈಗ ಇತ್ತೀಚೆಗೆ ಏನಾಗ್ಬಿಟ್ಟೈತಿ, ಯಾಂತ್ರಿಕೃತ ಒಂದು ವ್ಯವಸ್ಥೆ, ಅಗ್ರಿಕಲ್ಚರ್ ಮಾಡ್ಬೇಕಾದ್ರೆ ಯಾಂತ್ರಿಕೃತ ಇದು ಮಾಡ್ತಾರೆ, ಯಾಕಂದ್ರೆ ಯಾರು ದುಡಿಯಕ್ ರೆಡಿ ಇಲ್ಲ. ಈಗ ನಾ ಇನ್ನೊಬ್ಬನ ಹಂಗಾಗಿ ಯಾಕೆ ದುಡಿಬೇಕಂತಾರೆ? ಹಿಂಗ ದಿನೇ ದಿನೇ ಯಾವಾಗ ಮನುಷ್ಯನಿಗೆ ಆಲಸ್ಯತನ ಬರಕತ್ತು, ಇಲ್ಲಿ ಪ್ರತಿಯೊಬ್ಬರು ಹಂಗಾರ ತಮ್ಮಷ್ಟಕ್ಕೆ ತಾವೇ ನಿಂತ್ಕೊಂಡು ಜೀವನ ಕಳೀಲಿಕ್ಕೆ ಅಸಾಧ್ಯತೆ ಬರ್ತಾ ಇದೆ ಮನುಷ್ಯನಲ್ಲಿ. ಕೆಲಸ ಮಾಡ್ಬೇಕನ್ನೋ ಮನೋಭಾವನೆ ಕಡಿಮೆ ಆಗಿದೆ, ಜೊತೆಗೆ ಒಂದಕ್ಕೊಂದು ಈಗ ಯಾಂತ್ರೀಕರಣದಿಂದ ಅದು ಒಂದು ಪ್ರಾಣಿ ಸಂಪತ್ತು ಕಡಿಮೆ ಆಗಲಿ, ಅದೊಂದು ಕಾರಣ ಅಂತ ಹೇಳ್ಬೋದು. ಅದು ಕಾರಣ ಇತ್ತೀಚೆಗೆ ಈಗ ನಾವು ಕೇಳ್ತೀವಿ ಇದ್ದಷ್ಟು ಜಾಗದಲ್ಲಿ ಹೆಚ್ಚಿನ ಸಂಖ್ಯೆಯೊಳಗೆ ಪ್ರಾಣಿಗಳನ್ನ ಸಾಕ್ಬೋದು ಅಂತಕ್ಕಂತ ಒಂದು ಉದಾಹರಣೆ ಅಂತಂದ್ರೆ, ಈಗ ಇತ್ತೀಚೆಗೆ ಸಾಕಷ್ಟು ಅಲ್ಲಲ್ಲೇ ರೈತರು ಮಾಡ್ತಾ ಇದಾರೆ ಕಟ್ಟಿ ಮೇಯಿಸ್ತಕ್ಕಂತಹ ಪದ್ಧತಿ ಅಂತ ಹೇಳ್ತೀವಿ ನಾವು, ಆಡುಗಳನ್ನ ಕುರಿಗಳನ್ನ. ಇದು ಪದ್ಧತಿ ಹೇಗೆ, ಇದು ಒಳ್ಳೆಯ ರೀತಿಯೊಳಗೆ ಪ್ರೋತ್ಸಾಹದಾಯಕವಾಗಿದೆ ಅಂತಿರತಾವ ಹೇಗೆ? ಹಾ, ಒಳ್ಳೇದು, ಆದ್ರೆ ಮಾಡ್ಬೋದು. ನಿಂದ್ರಿಸಿ ಮೇಯಿಸ್ಬೇಕು ಅಂತಂದ್ರೆ ಅವನಿಗೆ ಭೂಮಿ ಇರಬೇಕು, ಅಲ್ಲಿ ನೀರು. ಇವತ್ತು ದಿನೇ ದಿನೇ ಭೂಮಿ ಆಳದೊಳಗೆ ನೀರಿನ ಅಂಶ ಕಡಿಮೆ ಆಗ್ತಾ ಇದೆ. ಅಲ್ಲಿ ಬೋರ್ವೆಲ್ ಹಾಕಿದ್ಮೇಲೆ ಮತ್ತೆ ಒಂದು ಬೋರ್ವೆಲ್ ಹಾಕಿದ್ರೆ ಕನಿಷ್ಠ 80,000 ರಿಂದ 1,50,000 ರೂಪಾಯಿ ಅಷ್ಟು ಬರುತ್ತೆ ಖರ್ಚು. ಈ ರೀತಿ ಇನ್ವೆಸ್ಟ್ ಮಾಡಿಬಿಟ್ಟು ಎಲ್ಲ ಇದನ್ನ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ದಿವಸದೊಳಗೆ ಕಂಟಿನ್ಯೂಸ್ ಆಗಿ ನೀರು ಹೊರಗೆ ಹೋಗಿ ಹೋಗಿ ಭೂಮಿ ಆಳದಲ್ಲಿ ಡೌನ್ ಆಗಿಬಿಟ್ರಪ್ಪ, ಮತ್ತು ಅವನ ಅಲ್ಲೇ ಕಟ್ಟಿ ಮೇಯಿಸ್ತಕ್ಕಂಥದ್ದು ನಡೆಯೋದಿಲ್ಲ ಅವನಿಗೆ. ನಡೆಯೋದಿಲ್ಲ ಅಂದ್ರೆ ಅದಕ್ಕೆ ನೀರಿನ ಒಂದು ವ್ಯವಸ್ಥೆಗಳು ಇರಬೇಕು, ನೀರಿನ ವ್ಯವಸ್ಥೆ ಇರಬೇಕು, ಅಲ್ಲಿ ಹಸಿರು ಮೇಯಬೇಕು, ಆನಂತರ ಬಹುವಾರ್ಷಿಕ ಮೇವಿನಗಳನ್ನು ಬೆಳೆದು ಬಿಟ್ಟು ಆಡು ಕುರಿಗಳಿಗೆ ಮೇಯಬೇಕಾತಪ್ಪ ಅಂದ್ರೆ ಸಣ್ಣ ಕಡ್ಡಿ ಒಂದು ಹುಲ್ಲನ್ನು ನಾವು ಬೆಳಿಬೇಕಾಕತಿ. ಅಂದ್ರೆ ಉದಾಹರಣೆಗೆ ಗಿನಿ ಗ್ರಾಸ್, ಇದನ್ನ ಸಾಕಿ ಒಂದೆಡೆ ಬೆಳೆಸಿ ಆಮೇಲೆ ಆಡುಗಳನ್ನು ಸಾಕಿಕೊಂಡು ಆಮೇಲೆ ಅವ್ನು ಮಾಡ್ಲಿಕ್ಕೆ ಹೋಗ್ಬೇಕಾಗತ್ತೆ. ಈ ರೀತಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅದಾವ ಅದಕ್ಕೆ ಇಲ್ಲ. ಅದಕ್ಕೆ ಸ್ಟಾಲ್ ಫೀಡಿಂಗ್ ಮಾಡ್ಲಿಕ್ಕೆ ಹೋಗ್ಬೇಕು ಅಂತಂದ್ರೆ ಯಾರಿಗೆ ಒಂದು ಹಣದ ಒಂದು ಆರ್ಥಿಕ ಸಹಾಯ ಇದೆ ಅಥವಾ ಅವ್ರ ಮನೆ ಕುಟುಂಬದಿಂದ ಒಂದು ಬ್ಯಾಕ್ ಸಪೋರ್ಟ್ ಇದೆ ಅಂತವ್ರು ಅದನ್ನ ಮಾಡಬಹುದು. ಈಗ ಇದ್ದಂತ ಜಾನುವಾರುಗಳ ಒಂದು ಆರೋಗ್ಯ ಕಾಳಜಿ ಬಗ್ಗೆ ತಾವ ಹೇಳ್ತೀರಾ. ಆರೋಗ್ಯ ಅಂತ ಸಮಸ್ಯೆ ಬಂದಾಗ ಇತ್ತೀಚೆಗೆ ಅಷ್ಟು ಕಾಳಜಿ ತೋರಿಸ್ತಾ ಇಲ್ಲ ಅಂತ ಅನಿಸುತ್ತೆ ನಮಗೆ. ರೈತರು ಅದ್ರ ಬಗ್ಗೆ ನಿಷ್ಕಾಳಜಿ ಮಾಡ್ತಾರೆ, ವೇಳೆಗೆ ಸರಿಯಾಗಿ ಚುಚ್ಚುಮದ್ದುಗಳನ್ನು ಹಾಕ್ಸೋದಿಲ್ಲ, ಅವಕ್ಕೆ ರೋಗಗಳು ಬಂದು ಸಮಸ್ಯೆಗಳಾಗ್ತವೆ, ಆಮೇಲೆ ಇದ್ದಂತ ಅವು ಅಷ್ಟು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡೋದಿಲ್ಲ, ಆಮೇಲೆ ಇಳಿಯುವಂತ ದನಗಳಂತಂದ್ರೆ ಬಹಳಷ್ಟು ಬರಡುಗಳಾಗಿಬಿಡ್ತವೆ. ಇದಕ್ಕೆ ಮುಖ್ಯ ಕಾರಣಗಳೇಂತರಿ, ಬರಡುತನಕ್ಕೆ ಕಾರಣ ಏನಂತರಿ? ಈಗ ಎಮ್ಮೆ ಇರ್ಬೋದು, ಆಕಳು ಇರ್ಬೋದು, ಹಳ್ಳಿಯೊಳಗೆ ನೋಡ್ತೀವಿ ಇಲ್ರಿ ಒಟ್ಟ ಕಟ್ಟೆ ಇಲ್ಲದು, ಗರ್ಭನ ಧರಿಸಿಲ್ಲ, ಸಾಕಾಗಿ ಹೋಗ್ಬಿಟ್ಟದ, ಅದನ್ನು ಕಡಿಯವರಿಗೆ ಕೊಟ್ಬಿಡ್ಬೇಕು ಅಂತಂತಿರ್ತಾರೆ. ಯಾಕೆ ಅದ್ರ ನಿಷ್ಕಾಳಜಿ ಅಂತೀರ ಅಥವಾ ಹೇಗೆ? ಯಾಂತ್ರೀಕೃತವಾದಂತಹ ಈ ಒಂದು ಕೃಷಿಯೊಳಗ ನಾವು ಯಂತ್ರಗಳನ್ನು ಬಳಸ್ತೀವಿ. ಇಲ್ಲಿ ನಾವು ಇತ್ತೀಚೆಗೆ ಭೂಮಿಯ ಫಲವತ್ತತೆಯನ್ನು ಮಾಡ್ಬೇಕಾದ್ರಪ್ಪ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಬೇಕು. ಹೌದು, ಆ ಕೊಟ್ಟಿಗೆ ಗೊಬ್ಬರ ಕಡಿಮೆ ಆಗ್ತಾ ಇದೆ. ಇರ್ತಕ್ಕಂಥ ಒಟ್ಟು ಭೂಮಿಗೆ ಕೊಟ್ಟಿಗೆ ಗೊಬ್ಬರಗಳನ್ನು ಒದಗಿಸ್ಲಿಕ್ಕೂ ಆಗಲ್ಲ. ಇನ್ನು ಎರಡನೇದು ಇದು ಪಾಯಿಂಟ್. ಇನ್ನು ಮೂರನೇದು, ಇತ್ತೀಚಿನ ದಿನಮಾನಗಳಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿ ಯಾವಾಗ ನಾನು ಗೊಬ್ಬರ ಹಾಕಿದ್ವಿ ಹಂಗೆ ಆಗ ಈ ತಕ್ಷಣದಿಂದ ಮತ್ತೆ ನೀರು ಕೊಟ್ಬಿಟ್ರೆ ಸಾಕು, ಆಗ ಬೇಗ ಬೇಗ ಬೇಗ ಬೆಳೀತಿ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ರೈತರಲ್ಲಿ ಬಂದ್ಬಿಟ್ಟಿದೆ. ಹಂಗಾಗಿಬಿಟ್ಬಿಟ್ಟು ಎಲ್ಲ ಕೆಮಿಕಲ್ಸ್ ಫರ್ಟಿಲೈಸರ್ಗಳನ್ನು ರೈತರು ಬಳಸುವಂಥದ್ದಾದರೆ ಮನುಷ್ಯ ಅದನ್ನು ಸೇವನೆ ಮಾಡಿ ಅಂತ ಬೆಳೆದಂಥ ಧಾನ್ಯಗಳನ್ನು ಸೇವನೆ ಮಾಡಿ ಅವನ ದೇಹವೆಲ್ಲ ಒಂದು ವಿಷಪೂರಿತ ಆಗುತ್ತೆ, ಕೆಲವೊಂದು ಶೇಷ ಭಾಗ ಹೋಗುತ್ತೆ, ಯಾವುದೇ ಒಂದು ರಾಸಾಯನಿಕ ಕಡಿಮೆ ಆಗ್ತಾ ಇದೆ. ಇಂತಹ ಸಂದರ್ಭದೊಳಗ ಇನ್ ಯಾರು ದುಡಿಲಿಕ್ಕೂ ಸಹಿತ ರೆಡಿ ಇಲ್ಲ. ಈಗ ನಮ್ಮ ಮಕ್ಕಳನ್ನ ಹಿಡ್ಕೊಳ್ರಿ, ಯಾರೊಬ್ರು ಬೆನ್ನು ಬಗ್ಗಿಸಿ ದುಡಿಬೇಕು ಅನ್ನುವಂಥದ್ದಿಲ್ಲ. ನಮ್ಮ ಅಪ್ಪಲಿಂದ ನನ್ಗೆ ಎಷ್ಟು ಲಾಭ ಸಿಗುತ್ತೆ, ನಮ್ಮಪ್ಪ ನೌಕರಿ ಮಾಡ್ತಾನಲ್ಲ ಅನ್ನುವಂಥ ಭಾವನೆಗಳನ್ನು ಮಾತ್ರ ಇಟ್ಕೊಂಡಾರೆ ವಿನ ನಾ ದುಡಿದು ಇದು ಮಾಡಬೇಕು ನಮ್ಮ ತಂದೆ. ಅದನ್ನು ನಾವೆಲ್ಲ ಪ್ರಯತ್ನ ಮಾಡಿ ಅದನ್ನು ಬದಲಾವಣೆ ಮಾಡ್ಬೇಕು, ಅವರಲ್ಲಿ ಪ್ರಯತ್ನ ಮಾಡಿ ಅದನ್ನು ಪರಿವರ್ತನೆ ಮಾಡೋಕೋಸ್ಕರವಾಗಿ ವಿವಿಧ ವಿಶ್ವವಿದ್ಯಾಲಯಗಳಾಗಲಿ ಅಥವಾ ನಮ್ಮ ಪಶು ವೈದ್ಯಕೀಯ ಸಂಸ್ಥೆಗಳಾಗಲಿ ಇನ್ನೂ ಈ ಥರ ಏನೋ ಎನ್ ಜಿ ಒಗಳು ಇರ್ತಾವಲ್ಲ ಅವರೆಲ್ಲ ಬಹಳಷ್ಟು ಇದರೊಳಗೆ ಉತ್ತೇಜನ ಕೊಡ್ತಾ ಇದೆ. ಸರ್ಕಾರನು ಸಹಿತ ಇದಕ್ಕೆ ಉತ್ತೇಜನ ಕೊಡ್ತಾ ಇದೆ, ಇವೆಲ್ಲ ವರ್ಕೌಟ್ ಮಾಡ್ತಾ ಇದ್ದಾರೆ. ಹಿಂಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸಬೇಕು ಅನ್ನುವಂಥದ್ದು ಒಂದು ನಿಟ್ಟಿನೊಳಗೆ ಈ ಒಂದು ಹೈನುಗಾರಿಕೆ ಆಗಲಿ ಅದನ್ನೇ ಈಗ ಹೈನುಗಾರಿಕೆ ನಮ್ಮ ಪೂರ್ವಜರು ಮಾಡ್ತಾ ಇದ್ರು. ಹೌದು ಹೌದಾ, ಆದ್ರೆ ನಾವು ಇವತ್ತು ಹೈನುಗಾರಿಕೆ ಮಾಡ್ತೀವಿ, ಆದ್ರೆ ಅಲ್ಪ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಜಾಗದೊಳಗೆ ಹೆಚ್ಚಿನ ಲಾಭವನ್ನು ತೆಗಿಬೇಕು. ಈ ಅನಂತರ ಈ ಒಂದು ನಮ್ಮ ನಾಟಿ ಹಸು ಸಾಕಿದ್ರೆ ನಾವು ಒಂದು ಲೀಟರ್ ಹಾಲು ತಗೊಳ್ತಾ ಬರ್ತಿತ್ತು ಅಥವಾ ಎರಡು ಲೀಟರ್ ಬಹಳ ಬಂದಿತ್ತು. ಅದೇ ಒಂದು ಎಚ್ ಎಫ್ ಆಕಳ ಅಥವಾ ಜರ್ಸಿ ಆಕಳ ಮಿಶ್ರ ತಳಿ ಆಕಳಗಳನ್ನ ನಾವು ಸಾಕಿದ್ರೆ ಅಥವಾ ಒಂದು ಮುರ್ರಾ ತಳಿ ಎಮ್ಮೆ ಸಾಕಿದ್ರೆ ಸುರ್ತಿ ಎಮ್ಮೆ ಸಾಕಿದ್ರೆ ನಾವು ಅದಕ್ಕಿಂತ ಹೆಚ್ಚಿನ ಇಳುವರಿಯನ್ನಾಗಲಿ ಅಥವಾ ಇತರೆ ಮಾಂಸ ಎಲ್ಲದನ್ನೂ ಸಹಿತ ಎಲ್ಲ ಪ್ರಮಾಣದೊಳಗೂ ಹೌದೌದು ಅದು ಈಗ ಹೆಂಗ್ ತಿಂತೈತಿ ಹಂಗೆ ಹಾಲಾಗಿ ಪರಿವರ್ತಿಸಿ ಒಂದು ಸಾಮರ್ಥ್ಯ ಸಾಮರ್ಥ್ಯ ರಾಸುಗಳಲ್ಲಿದೆ. ಅಂತ ಸಾಮರ್ಥ್ಯ ಹೊಂದಿದಂತ ರಾಸುಗಳನ್ನು ನಾವು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡ್ರೆ ನಿಜವಾಗ್ಲೂ ನಾವು ಹೆಚ್ಚಿನ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಹೌದು, ಅದಕ್ಕಾಗಿ ಸರ್ಕಾರ ಒತ್ತು ಕೊಡ್ತಾ ಇದೆ, ಅದಕ್ಕಾಗಿ ಇಂಥ ವಿಶ್ವವಿದ್ಯಾಲಯಗಳು ತಲೆ ಎತ್ತಿ ನಿಂತ್ಕೊಂಡು ಆದ್ರೆ ಅದನ್ನ ರೈತರು ಬಳಕೆ ಮಾಡ್ಕೋ. ಈಗ ನಿಮ್ಮ ಅನುಭವದಲ್ಲಿ ಈ ಭಾಗಕ್ಕೆ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಈ ಎಚ್ ಎಫ್ ಆಕಳು ಇರಬಹುದು, ಜೆರ್ಸಿ ಆಕಳುಗಳಿರ್ಬಹುದು, ಇವನ್ನ ನೋಡಿದಾಗ ಮತ್ತು ಈ ಎಮ್ಮೆ ತಳಿಗಳಿಗೆ ಬಂದಾಗ ಮುರ್ರಾ ಇಂಥ ಒಂದು ಎಮ್ಮೆ ತಳಿಗಳು ಇವುಗಳನ್ನು ನೋಡಿದಾಗ ಯಾವುದು ಹೈನುಗಾರಿಕೆಯಲ್ಲಿ ಎಮ್ಮೆಗಳ ಸಾಕಾಣಿಕೆ ಒಳ್ಳೇದಂತಿರೋ, ಆಕಳುಗಳ ಸಾಕಾಣಿಕೆ ಮಾಡಿ ಹೈನುಗಾರಿಕೆ ಮಾಡೋದು ಒಳ್ಳೇದಂತಿರಿ ಹೇಗೆ, ಅಥವಾ ಎರಡು ಎಮ್ಮೆ ಆಕಳು ಎರಡು ಮಿಶ್ರ ಮಾಡಿ ಸಾಕೋದು ಒಳ್ಳೇದಂತಿರಿ ಹೇಗೆ? ಅಂದ್ರೆ ಈ ಒಂದು ನಮ್ಮ ಕ್ಲೈಮೇಟಿಗೆ ಹೋಲಿಸಿದಾಗ ಮಿಶ್ರ ತಳಿ ಆಕಳುಗಳನ್ನ ಉದಾಹರಣೆಗೆ ಎಚ್ ಎಫ್ ಅಥವಾ ಜರ್ಸಿ ಆಕಳುಗಳನ್ನ ನಾವು ಅವ್ನು ಸಾಕಣೆ ಮಾಡಿದ್ವಿ ಅಂತ ತಿಳ್ಕೊಡ್ರಿ. ಅವ್ನು ಸಾಕಣೆ ಮಾಡಿದ್ರಪ್ಪ ಅಂದ್ರೆ ಹಿಂದೆ ಅವ್ರಿಗೆ ತಜ್ಞ ಪಶುವೈದ್ಯರು ಇರಬೇಕು. ಅವಾಗ ರೋಗ ರುಜಿನಗಳು ಜಾಸ್ತಿ, ಆದ್ರೆ ಹಾಲಿನ ಇಳುವರಿಯನ್ನು ಜಾಸ್ತಿ ಕೊಡ್ತಾವ. ಹಾಲಿನ ಇಳುವರಿ ಎಮ್ಮೆಗಿಂತಲೂ ಹಾಲಿನ ಇಳುವರಿ ಜಾಸ್ತಿ ಇದೆ. ಹಿಂಗಾಗಿ ಹಾಲಿನ ಇಳುವರಿ ಜಾಸ್ತಿ ಬರುತ್ತೆ, ಆದ್ರೆ ಅದರಲ್ಲಿ ಇರತಕ್ಕಂಥ ಜಿಡ್ಡಿನ ಅಂಶ ಅಂದ್ರೆ ಫ್ಯಾಟ್ ಕಂಟೆಂಟ್, ಅದರೊಳಗೆ ಇರತಕ್ಕಂಥ ಸಾಲಿಡ್ ನಾಟ್ ಫ್ಯಾಟ್ ಎಸ್ ಎನ್ ಎಫ್ ಅಂತಾರ, ಇವು ಎರಡು ಪ್ರಮಾಣ ಏನಿದೆ ಅಲ್ಲ ಎಮ್ಮೆ ಇದ್ರೊಳಗೆ ಜಾಸ್ತಿ ಇರ್ತೈತಿ, ಆಕಳದೊಳಗೆ ಕಡಿಮೆ ಇರ್ತೈತಿ. ಯಾಕಂದ್ರೆ ಹಾಲಿನ ಇಳುವರಿ ಒಂದು ಶರೀರದೊಳಗೆ ಉತ್ಪತ್ತಿ ಆಗ್ಬೇಕಂತ ಇದೆಯಲ್ಲ, ಅದು ಹಾಲಿನ ಇಳುವರಿ ಜಾಸ್ತಿ ಆದಾಗ ಜಿಡ್ಡಿನ ಅಂಶ ಕಾನ್ಸ್ಟೆಂಟ್ ರೇಷೋದಾಗ ಬರ್ತೈತಲ್ಲ, ಅದು ಒಡೆದು ಹಾಕಿದಾಗ ಅದು ಸ್ವಲ್ಪ ಕಡಿಮೆ ಆಗ್ತೈತಿ ಎಲ್ಲೇ ಆಕಳದ ಹಾಲಿನಲ್ಲಿ. ಅದೇ ಇದ್ರೊಳಗೆ ಬಂದ್ರಪ್ಪ ಅಂದ್ರೆ ಈಗ ಎಮ್ಮೆ ಆಕಳಕ್ಕೆ ಬಂದ್ಬಿಡೋಣ, ಎಮ್ಮೆ ಆಕಳಿನಲ್ಲಿ ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅವ್ನು ಎರಡನ್ನು ಮಿಕ್ಸ್ ಮಾಡಿ ನಾವು ಮಾರಾಟ ಮಾಡೋದಾತಪ್ಪ ಅಂತಂದ್ರೆ ಲಾಭ ಆಗುತ್ತೆ ಅನ್ನುವಂಥ ನಿಟ್ಟಿನೊಳಗೆ ಒಂದಿಷ್ಟು ಆಕಳನ್ನು ಒಂದಿಷ್ಟು ಎಮ್ಮೆನ ಸಾಕಿರ್ತಾರೆ. ಅಂದ್ರೆ ಈ ನಮ್ಮ ಒಂದು ವಾತಾವರಣಕ್ಕೆ ತಡ್ಕೊಳ್ಳುವಂತ ಶಕ್ತಿ ಯಾವಕ್ಕೆ ಜಾಸ್ತಿ ಇರುತ್ತೆ, ಎಮ್ಮೆಗಳಿಗೆ ಜಾಸ್ತಿ ಇರ್ತದೆ? ಎಮ್ಮೆಗೆ ನೋಡ್ರಿ ರೋಗ ರುಜಿನಗಳನ್ನ ತಡೆದುಕೊಳ್ತಕ್ಕಂತ ಶಕ್ತಿ ಎಮ್ಮೆ ಇದರೊಳಗೆ ಜಾಸ್ತಿ. ಅಥವಾ ನಮ್ಮ ನಾಟಿ ಹಸುಗಳಿಗೆ ಅಥವಾ ಮಿಶ್ರತಳಿ ಇದಕ್ಕೆ ಹೋಲಿಸಿ ನೋಡಿದ್ರೆ ನಾಟಿ ಹಸುಗಳಲ್ಲಿ ರೋಗ ರುಜಿನಗಳನ್ನ ತಡೆದುಕೊಳ್ತಕ್ಕಂತ ಒಂದು ಶಕ್ತಿ ಜಾಸ್ತಿ, ಅದೇ ಮಿಶ್ರತಳಿಗಳಲ್ಲಿ ಸ್ವಲ್ಪ ಕಡಿಮೆ. ಆಗಿಂದಾಗ ಯಾವಾಗ ರೋಗ ಪೀಡಿತ ಆಯ್ತು ಅದು ಮಿಶ್ರತಳಿ ಆಕಳು ಅಂತವುಗಳನ್ನ ಆಗಿಂದಾಗ ತಕ್ಷಣಕ್ಕೆ ಅಲ್ಪಾವಧಿಯಲ್ಲೇನೆ ಒಬ್ಬ ತಜ್ಞ ಪಶುವೈದ್ಯರನ್ನು ಕರೆದುಬಿಟ್ಟು ಔಷಧೋಪಚಾರ ಮಾಡಿಸಿದ್ರೆ ಅದನ್ನು ಲಾಭದಾಯಕ ಇಲ್ಲಿದ್ರಪ್ಪ ಅಂತಂದ್ರೆ ಅಕಾಲಿಕ ಮರಣ ಹೊಂದುವಂಥದ್ದು ಸಹಜ. ಈಗ ಜಾನುವಾರುಗಳ ಕಾಳಜಿ ಬಗ್ಗೆ ನಮ್ಮ ರೈತರು ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ, ಆದರೂ ಏನೋ ಸೌಲಭ್ಯಗಳು ಇರೋದಿಲ್ಲ ಅಂತ ಅನ್ಬೋದು, ಅಥವಾ ಒಮ್ಮೆ ನಿಷ್ಕಾಳಜಿ ಅಂತ ಅನ್ಬೋದು. ಈ ಚುಚ್ಚುಮದ್ದುಗಳನ್ನು ಹಾಕಿಸ್ಬೇಕಾಗತ್ತೆ, ವರ್ಷದಲ್ಲಿ ಎಷ್ಟು ಸಾರಿ ಹಾಕಿಸ್ಬೇಕು? ನಾನು ಹೇಳೋದು ಮುಖ್ಯವಾಗಿ ಮೊಟ್ಟ ಮೊದಲನೇದಾಗಿ ವಿವಿಧ ರೋಗಗಳನ್ನು ಹೇಳ್ತೀನಿ. ಅವು ಮಾರಕ ರೋಗಗಳು ಅಂತನ್ನುವಂಥದ್ದನ್ನ ಅಥವಾ ಹಾಲಿನ ಉತ್ಪಾದನೆ ಇಳುವರಿಯಲ್ಲಿಲ್ಲ ಉತ್ಪಾದನೆ ಅನ್ನುವಂಥದ್ದು ಕಡಿಮೆ ಆಗ್ತೈತಿ ಅನ್ನುವಂಥ ನಿಟ್ಟಿನೊಳಗೆ ಸರ್ಕಾರವು ಆದ್ಯತೆಯನ್ನು ಕೊಡ್ತೈತಿ. ಉದಾಹರಣೆಗೆ ಒಂದು ಕಾಲುಬಾಯಿ ಬೇಣೆ, ಕಾಲುಬಾಯಿ ಬೇಣೆ ರೋಗೋದ್ರೇಕ ಆಗತ್ತಪ್ಪ ಅಂತಂದ್ರೆ ಹಸುಗಳು ಆಗಲಿ ಎಮ್ಮೆಗಳಾಗಲಿ ಸಾಯೋದಿಲ್ಲ, ಸಾಮಾನ್ಯವಾಗಿ ಸಾಯೋಗಿಲ್ಲ, ಏನೋ ಒಂದು 2-5% ಸಾಯಬಹುದು. ಆದ್ರೆ ಅಲ್ಲಿ ಹಾಲಿನ ಇಳುವರಿ ಕಡಿಮೆ ಆಗ್ತೈತಿ. ಒಂದು ಒಂದು ಸಾರಿ ರೋಗ ಪೀಡಿತ ಆಯ್ತು ಅಂತಂದ್ರೆ ಎಸ್ಪೆಷಲಿ ಮಿಶ್ರತಳಿ ಆಕಳುಗಳಲ್ಲಿ ಒಂದ್ಸರಿ ಆಯ್ತು ಬಂತು ಅಂತಂದ್ರೆ ಆ ರೋಗ 50% ಅಂದ್ರೆ 8ನೇ ಭಾಗ ಹಾಲ ಕಡಿಮೆ ಆಗಿಬಿಡ್ತೈತಿ. 1 ರೂಪಾಯಿ 1 ಲೀಟರ್ ಹಾಲು ಕೊಡ್ತಾ ಇದ್ರೆ ಅದು 8ನೇ ಅರ್ಧ ಲೀಟರ್ ಬರುತ್ತೆ. ಆನಂತರ ಸಾಯುವರೆಗೂ ಅದು ಸಾಮಾನ್ಯವಾಗಿ ತೇಗ್ತಾ ಇರ್ತೈತಿ. ಅದಕ್ಕೆ ಹಳ್ಳಿಗಳ ಮಟ್ಟದಲ್ಲಿ ಸಸಲ್ ರೋಗ ಅಂತ ಅಂತ ಸಸಲ್ ಬಂದೈತಿ ರೀ ನಮ್ಮ ಆಕಳಕ್ಕೆ ಅಂತಾರೆ. ಅಂತ ಹಸುಗಳನ್ನ ಹೈನುಗಾರಿಕೆ ಮಾಡೋದ್ರೊಳಗೆ ಅವು ಯೋಗ್ಯ ಅಲ್ಲ ಅಂತವುಗಳನ್ನ ಆಯ್ಕೆ ಮಾಡಬಾಡ್ರಿ ಅಂತ ನಾನು ನಿಜವಾಗ್ಲು ನಾನು ಎಲ್ಲೆಲ್ಲೂ ಭೇಟಿ ನೀಡಿರ್ತೀನಿ ಅಲ್ಲೆಲ್ಲ ರೈತರಿಗೆ ಯಾರು ಕೇಳಿದ್ರೆ ಅಂತವ್ರು ಮೊದಲ ಆಯ್ಕೆ ಮಾಡೋದ್ರಲ್ಲಿ ಇಂತಹ ಒಂದು ಪ್ರಿಕಾಷನರಿ ಮೆಜರ್ಸ್ ನೀವು ತೆಗೆದುಕೊಂಡು ಬಿಟ್ಬಿಟ್ಟು ಆಯ್ಕೆ ಮಾಡಿ ಅಂದ ನಿಮ್ಮ ಹೈನುಗಾರಿಕೆ ಲಾಭದಾಯಕ ಆಗುತ್ತೆ ಅದೇ ಇಲ್ಲ ಅಂತ ಹೇಳಿರ್ತೀನಿ ಅವ್ರಿಗೆ. ಈಗ ಖರೀದಿ ಮಾಡುವಾಗ ನೀವು ಏನ್ ಗಮನಿಸ್ಬೇಕಂತೀರಿ, ಎಮ್ಮೆ ಆಕಳ ಖರೀದಿ ಮಾಡ್ತಿರ್ತಾರಲ್ಲ ಆ ಸಂದರ್ಭದಲ್ಲಿ ಯಾವ ರೀತಿ ಅವ್ರು ನೋಡಿ ಖರೀದಿ ಮಾಡ್ಬೇಕು? ನೋಡ್ತಾರೆ ಒಮ್ಮೆ ಏನ್ ಮಾಡ್ತಾರೆ, ಎಮ್ಮೆ ಚೆನ್ನಾಗಿ ಹೊಟ್ಟೆ ಇರ್ಬೇಕು ಅದಕ್ಕೆ, ಅಥವಾ ಚೆನ್ನಾಗಿ ಕೆಚ್ಚಲ ಇತ್ತು ಇಲಿಯಾಗಿತ್ತು ನೋಡಿ ಖರೀದಿ ಮಾಡ್ತಿರ್ತಾರೆ. ಆದ್ರೆ ಅದು ಇಳಿದ ಮೇಲೆ ಹಾಲೇ ಕೊಡೋದಿಲ್ಲ ಒಮ್ಮೆ ಖರೀದಿ ಮಾಡುವ ಹೊತ್ತಿನಾಗ. ಏನು ಒಂದು ವಿಚಾರವನ್ನ ಅದರದ ಫಿಸಿಕಲ್ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಅದ್ರೊಂದು ಯಾವ ರೀತಿ ಖರೀದಿ ಮಾಡ್ಬೇಕಂತ ನೋಡಿ. ಅದೇ ಈಗ ರಾಸುಗಳನ್ನ ಖರೀದಿ ಮಾಡೋ ಕಾಲಕ್ಕೆ ಅದಕ್ಕೆ ಕೆಳಗಡೆ ಹೊಟ್ಟೆ ಅಬ್ಡೋಮಿನ್ ಕೆಳಗಡೆ ಹೊಟ್ಟೆ ಕೆಳಗ ಒಂದು ಮಿಲ್ಕ್ ವೀನ್ ಅಂತ ಇರ್ತೈತಿ ಹಾಲಿನ ಒಂದು ಆ ಹಾಲಿನ ಒಂದು ಇದು ಏನಿರ್ತೈತಿ ವೀನ್ಸ್ ಮಿಲ್ಕ್ ಅದನ್ನ ಎಷ್ಟು ಡಾಮಿನೆಂಟ್ ಆಗಿ ಕಾಣಿಸ್ತೈತಿ ಕಣ್ಣಿಗೆ ದಪ್ಪವಾಗಿ ಅಷ್ಟು ಹಾಲಿನ ಇಳುವರಿ ಜಾಸ್ತಿ ಕೊಡುತ್ತೆ. ಒಂದು ಎರಡನೇದಾಗಿ ಕೆಚ್ಚಲನ್ನು ನೋಡ್ಬೇಕು, ಕೆಚ್ಚಲು ಏನಾರು ಮಲಿ ಗಟ್ಟಿಯಾಗಿ ಹೋಗಿತ್ತು, ಕೆಚ್ಚಲು ಗಟ್ಟಿಯಾಗಿತ್ತು ಅಥವಾ ರಕ್ತ ಬರ್ತೈತಿ ಏನಾದ್ರು ಬಂದಿದ್ರೆ ಅದಕ್ಕೆ ಕೆಚ್ಚಲು ಬಾವು ಇದೆ ಅಂತ ಹಸುಗಳನ್ನ ಹೈನುಗಾರಿಕೆಗಾಗಿ ಆಯ್ಕೆ ಮಾಡಬಾರ್ದು. ಇನ್ನು ಇತರೆ ರೋಗ ಪೀಡಿತ ಕಾಲುಬಾಯಿ ಬೇಣೆ ಅಥವಾ ಥೈಲೇರಿಯಾಸಿಸ್ ಇಂಥ ರೋಗ ಜ್ವರ ಬಂದಿದ್ರಪ್ಪ ಅಂತಂದ್ರೆ ಅಂಥ ಹಸುಗಳನ್ನು ಅವು ಆಗಲೇ ತನ್ನ ಮುನ್ಸೂಚನೆಯನ್ನು ತೋರಿಸ್ತಾ ಇರ್ತೈತೆ ಅಂತ ಹಸು ಪೀಡಿತ ಆದಂಥದ್ದು ಅಂಥವುಗಳನ್ನು ಆಯ್ಕೆ ಮಾಡಬಾರ್ದು. ಅದನ್ನು ಆಯ್ಕೆ ಮಾಡಲಿಕ್ಕೆ ತಜ್ಞ ಪಶುವೈದ್ಯರ ನಿಜವಾಗ್ಲೂ ಯೋಗ್ಯ, ಆದರೆ ಅವ್ರಿಗೆ ಆ ಪಶುವೈದ್ಯರಿಗೆ ಇರಬೇಕು ಅದ್ರ ಬಗ್ಗೆ ತಿಳುವಳಿಕೆ ಬೇಕಾಗುತ್ತೆ. ಇತ್ತು ಅಂತಂದ್ರೆ ಅವರು ಮಾಡ್ತಾರೆ, ಅವ್ರ ಪ್ರಕಾರ ಮಾಡ್ಕೋಬೇಕು. ಈಗ ಲಸಿಕೆಗಳನ್ನ ಯಾವಾಗ ನೀವು ಹೇಳಿದ್ರಿ ಕಾಲುಬಾಯಿ ಬೇನೆ ಅಂತ, ಈಗ ಉದಾಹರಣೆಗೆ ಲಸಿಕೆ ಕಾಲುಬಾಯಿ ರೋಗ ಹೇಳಿದೆ. ಇನ್ನು ಕೆಲವೊಂದು ಜಾನುವಾರುಗಳಲ್ಲಿ ಮಾರಕ ರೋಗಗಳು ಅಂತಂದು ಮಾರಕ ರೋಗಗಳು ಅಂದ್ರೆ ಬಂದ್ರೆ 100-70% ಸತ್ತ ಹೋಗ್ಬಿಡ್ತು. ಉದಾಹರಣೆ ಗಳ್ಳೆ ರೋಗ, ಗಂಟಲು ಬೇನೆ ಅಥವಾ ಚಪ್ಪೆ ರೋಗ, ಇನ್ನೂ ಅದವ್ರ ಆಂಥ್ರಾಕ್ಸ್ ರೋಗ ಬಹಳಷ್ಟು ಇದೆ. ಆಂಥ್ರಾಕ್ಸ್ ರೋಗ ಇತ್ತೀಚಿನ ದಿನಮಾನಗಳಲ್ಲಿ ಜಾನುವಾರುಗಳಲ್ಲಿ ಕಾಣಿಸ್ತಾ ಇಲ್ಲ, ಆದರೆ ಕುರಿ ಇದರಲ್ಲಿ ಮಾತ್ರ ಕಾಣಿಸ್ತಾ ಇದೆ. ಈ ಸಿಂಧೂರು ತಾಲೂಕು ಸುತ್ತಮುತ್ತಲು ಎಲ್ಲ ಇದರೊಳಗೆ ಕಾಣಿಸ್ತಾ ಇದೆ ಆಂಥ್ರಾಕ್ಸ್ ರೋಗ. ಅದಕ್ಕೆ ಮುಂಜಾಗ್ರತಾ ಲಸಿಕೆಯನ್ನು ಸಹಿತ ಹಾಕಿಸ್ತಾರೆ. ಆದರೆ ಒಂದು ಆ ಲಸಿಕೆಯನ್ನು ಹ್ಯಾಂಡಲ್ ಮಾಡಲಿಕ್ಕೆ ರೋಗೋದ್ರೇಕ ಆಗಲಾರ್ದನ್ನು ಕೊಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಕಾರಣ ಏನಂತಂದ್ರೆ ಅದು ಮನುಷ್ಯನಿಗೂ ಸಹಿತ ಬರುತ್ತೆ ಅದು. ಆ ಕಾರಣವಾಗಿ ಆ ಬೆಸಿಲಸ್ ಆಂಥ್ರಾಸಿಸ್ ಮನುಷ್ಯನಿಗೂ ಬಂದಿದ್ದಿದ್ದಲ್ಲ ಸುಮ್ ಸುಮ್ಮನೆ ಮೊದ್ಮೊದ್ಲ ಕೊಡಬಾರ್ದು ಅಂತ ಅನ್ನುವಂತ ಒಂದು ನಿಟ್ಟಿನೊಳಗೆ ಲಸಿಕೆಯನ್ನ ಕೊಡುದಿಲ್ಲ. ಅದೇ ರೋಗ 100% ಇದು ಆ ರೋಗದಿಂದ ಪೀಡಿತವಾಗಿದೆ ಈ ಕುರಿ ಆಡಿಗೆ ಬಂದಿದೆ ಅಂತಂದ್ರ ಅವಾಗ ಆ ಲ್ಯಾಬ್ ರಿಪೋರ್ಟಿನ ಪ್ರಕಾರ ನಮ್ಗ ಆ ಭಾಗದೊಳಗೆ ವ್ಯಾಕ್ಸಿನ್ ಸುತ್ತಮುತ್ತಲು ಎಲ್ಲಾ ಕಡೆಗೆ ಎಲ್ಲಾ ಪ್ರಾಣಿಗಳಿಗೆ ಹಾಕಬೇಕಾಗುತ್ತೆ ವ್ಯಾಕ್ಸಿನೇಷನ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ತಾರ. ಅವಾಗ ನಾವು ಲಸಿಕೆಗಳನ್ನು ತಮ್ಮಂದು ಹಾಕ್ತೀವಿ. ಬಟ್ ಪ್ರತಿ ಸಾರಿನ ಪ್ರತಿ ವರ್ಷನೂ ಇದು ಔಟ್ ಬ್ರೇಕ್ ಆಗ್ತಾ ಇದೆ. ಕಾರಣವಾಗಿ ಆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಅಲ್ಲಿ ಯಾವ್ದಾದ್ರು ಒಂದು ಕುರಿನಾಗಲಿ ಅಥವಾ ಆಡಿಂದಾಗಲಿ ನಾವು ಅವನ್ನ ಲ್ಯಾಬ್ ರಿಪೋರ್ಟ್ ಪರೀಕ್ಷೆ ಮಾಡಿ ಕಳಿಸಿ ಅವಾಗ ಅದು ಈಗ ಬರಕ್ ಹತ್ತಿವ್ ಅಂತಂದ್ರೆ ಪಾಸಿಟಿವ್ ಆದ ತಕ್ಷಣ ಆ ರಿಪೋರ್ಟ್ ಹಚ್ಚಿಬಿಟ್ಟು ಮತ್ತೆ ನಾವು ಇಂಡೆಂಟ್ ಕೊಟ್ರೆ ನಮ್ಗೆ ಲಸಿಕೆಗಳನ್ನ ಸರ್ಕಾರ ಸರಬರಾಜು ಮಾಡ್ತು. ಅವಾಗ ನಾವು ಮಾಡ್ತೀವಿ. ನಾವು ಇನ್ನು ಇದೇ ರೀತಿಯೊಳಗೆ ಗಳಲೆ ರೋಗ, ಗಳಲೆ ರೋಗ ಮಳೆಗಾಲಕ್ಕಿಂತ ಮುಂಚಿತವಾಗಿ ಹಾಕ್ಬೇಕು. ಗಳಲೆ ರೋಗ ಅಂದ್ರೆ ಗಂಟಲು ಬೇನೆ ಅಂತ. ಈಗ ಜಾನುವಾರು ಎಮ್ಮೆಗಳಿಗೆ ಬಹಳ ಶೀಘ್ರವಾಗಿ ಬರುತ್ತೆ ಅದು. ಅದಕ್ಕೆ ಅದು ಬಂತು ಅಂದ್ರೆ ಈಗ ಬಂತು ಅಂದ್ರೆ ಇನ್ನು 6 ಗಂಟೆ ಮೇಲೆ ಇರುದಿಲ್ಲ, ಸತ್ತೋಗ್ಬಿಡುತ್ತೆ ಶೀಘ್ರವಾಗಿ. ಅದಕ್ಕೆ ಇವ್ರು ರೈತರು ಏನ್ ಭಾವಿಸ್ತಾರೆ, ಏನೋ ಹೊಳ ಮುಟ್ಟೈತೆ ಏನೋ ಅಂತ. ಹೊಳ ಅಂದ್ರೆ ನಾವು ಕಡ್ದಿದ್ದೇವೆ ಹಿಂಗಂತಾರೆ. ನಾವು ದಂದೋಟಿಕೆ ಕಟ್ಟಿದ್ವಿ ಅಥವಾ ಹೊಲ್ದಾಗ ಕಟ್ಟಿದ್ವಿ, ಅಯ್ಯ ಅವನ್ ಕಡ್ದಿರ್ಬೇಕು ಬಿಡ, ಅಷ್ಟು ಶೀಘ್ರ ಸಾಯ್ತಾನ. ರಾತ್ರಿ 12 ಗಂಟೆಗೆ ನೋಡಿದೀನಿ, ಬೆಳಿಗ್ಗೆ 6 ಗಂಟೆ ಸತ್ ಬಿದ್ದೈತಲ್ಲ. ಈ ಒಂದು ಭಾವನೆಯನ್ನು ರೈತರು ತಂದ್ಕೊಳ್ತಾರೆ. ಆದ್ರೆ ನಿಜವಾಗ್ಲೂ ನಾವು ಸಾಧ್ಯ ಇರೋದು ಗಳ್ಳೆ ರೋಗದಿಂದ. ಅದಕ್ಕೆ ಮುಂಜಾಗ್ರತವಾಗಿ ಲಸಿಕೆ ಹಾಕ್ತಕ್ಕಂಥದ್ದನ್ನ ರೈತರು ಗಳ್ಳೆ ರೋಗ ಲಸಿಕೆ ಹಾಕೋದನ್ನ ಮಾತ್ರ ಬಿಡೋದು. ಅಂದ್ರೆ ಮಳೆಗಾಲ ಪ್ರಾರಂಭಕ್ಕಿಂತ ಮುಂಚೆ ಹಾಕಿಸ್ಬಿಟ್ರಪ್ಪ ಅಂದ್ರೆ ಮುಂದೆ 10 ತಿಂಗಳ ತನೂ ಆ ರೋಗ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮಳೆಗಾಲ ದಾಟುವವರೆಗೆ ಬರುವುದಿಲ್ಲ. ಈಗ ಚಪ್ಪೆ ರೋಗ, ಕಾಲುಬಾಯಿ ಬೇನೆ ಇವಕ್ಕೆಲ್ಲ ಹೇಳಿದ್ರು. ಅವಾಗ ಚಪ್ಪೆ ರೋಗ, ಚಪ್ಪೆ ರೋಗ ಕಂಡುಹಿಡಿಯುವಂತದ್ದಂದ್ರೆ ಒಂದು ಯಾವ್ದಾದ್ರು ಒಂದು ಜಾನುವಾರು ಅದಕ್ಕೆ ಜ್ವರ ಬಂದೈತೆ, ಮೊದಲು ಜ್ವರ ಕಾಣಿಸ್ತೈತೆ. ಆ ಜ್ವರ ಕಾಣಿಸ್ಕೊಂಡು ಒಂದು ಪರ್ಟಿಕ್ಯುಲರ್ ಒಂದು ಭಾಗದೊಳಗೆ ಅಥವಾ ಚಪ್ಪೆ ಅಂತಾನೆ ಇಲ್ಲ, ಇನ್ನು ಬೆನ್ನುಗಳೊಳಗೆ ಕೊಪಾಳ ಈ ಕುತ್ತಿಗೆ ಹತ್ರ ವಿವಿಧ ಜಾಗದೊಳಗೆ ಆಕ್ಚುಲಿ ಬಾವು ಕಾಣಿಸ್ತೈತೆ. ಆ ಬಾವು ಆ ಕ್ರಿಮಿ ಬಾವು ಕಾಣಿಸ್ತೀವ ಅಂತಂದ್ರೆ ಅವತ್ತು ಒಂದ್ ವೇಳೆ ಅಥವಾ ಚಪ್ಪಿಯೊಳಗೆ ಬಂದ್ರಪ್ಪ ಅಂದ್ರೆ ಕುಂಡ್ತಾ ಇದ್ರೆ ಅದನ್ನ ನಾವು ಗೊತ್ತಿಡೀವಿ. ಕುಂಡ್ತಾ ಇದ್ರೆ ಜ್ವರ ಜಾಸ್ತಿ ಇತ್ತು, ಮೇಯದ್ ಬಿಟ್ಟು ನಿಂತಿ ಅಂತಂದ್ ಕೂಡ್ಲೆ ಇದು ಚಪ್ಪೆ ರೋಗನ ಅಂತ. ಅಂತ ಜಾನುವಾರುಗಳಿಗೆ ಮುಂಜಾಗ್ರತವಾಗಿ ಆ ರೋಗ ಒಂದ್ಸರಿ ಕಂಡಿದ್ವಿ ಅಂದ್ರೆ ಪ್ರತಿ ವರ್ಷ ಪುನಃ ರೋಗೋದ್ರೇಕ ಆಗೋಕಿನ ಮುಂಚಿತವಾಗಿ ಆ ಮುಂಜಾಗ್ರತಾ ಲಸಿಕೆಯನ್ನು ಹಾಕಿಸಿದ್ರಪ್ಪ ಅಂದ್ರೆ ಮತ್ತೆ ಬರೋದಿಲ್ಲ. ಒಂದು ಎರಡನೇದು ಈ ರೋಗದಿಂದ ಒಂದ್ ವೇಳೆ ಯಾವ್ದಾದ್ರು ಪ್ರಾಣಿಗಳಲ್ಲಿ ಬಂತು ಅಂತ ತಿಳ್ಕೊಳ್ರಿ, ಯಾವ ಭಾಗದೊಳಗ ಆ ರೋಗ ಬಾವು ಬಂದಿರ್ತೈತಿ ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲಿನ ಎಲ್ಲಾ ಮಾಂಸ ಕಂಡಾದಿಗಳನ್ನ ಎಲ್ಲ ನೀರಾಗಿ ಕರಗಿಸ್ಬಿಡುತ್ತೆ. ಕರಗಿಸ್ಬಿಟ್ಟು ನೆಕ್ಸ್ಟ್ ಒಂದು 2-3 ದಿವಸ ಆದ್ಮೇಲೆ ಕೀವಾಗಿ ಮತ್ತೆ ಸೋರ್ಲಿಕ್ಕಾಗ್ತೈತಿ. ಆನಂತರ ಅಲ್ಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಅಂದ್ರೆ ರಕ್ತದ ಪರಿಚಲನೆ ಆಗೋದಿಲ್ಲ. ರಕ್ತ ಪರಿಚಲನೆ ನಿಂತು ಅಂತಂದ್ರ ಅಲ್ಲಿ ಅದು ಶರೀರಕ್ಕೆ ಬೇಡವಾದಂತ ವಸ್ತುವಾಗಿ ಅದು ಕೊಳತು ಹೊರಗೆ ಬರಲೇಬೇಕಾಗ್ತದೆ. ಹಿಂಗೆ ಶರೀರ ಬೇಡವಾದ ವಸ್ತುವನ್ನ ಎಂದೂ ಇಟ್ಕೊಂಡಿಲ್ಲ. ಕಾರಣವಾಗಿ ಈ ರೋಗ ಬರದಂತೆ ಮುಂಜಾಗ್ರತಾ ಲಸಿಕೆ ಹಾಕಿಸುವಂತದ್ದು ಬಹಳ ಮಹತ್ವದ. ಈಗ ನಾವು ಸಿಂಧನೂರು ತಾಲೂಕನ್ನು ತೆಗೆದುಕೊಂಡಾಗ ತಾವು ಸಿಂಧನೂರು ತಾಲೂಕಿನಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಹೀಗಾಗಿ ಎಲ್ಲ ಭಾಗಕ್ಕೂ ಹೋಗಿ ಲಸಿಕೆಯನ್ನು ಹಾಕಲಿಕ್ಕೆ ಸಾಧ್ಯ ಆಗತ್ತಾ ತಮ್ಮ ಒಬ್ಬ ಸಿಬ್ಬಂದಿಗೆ, ಅಥವಾ ರೈತರೇ ಎಲ್ಲ ಒಂದು ಪಶು ಆಸ್ಪತ್ರೆಗೆ ತಂದು ಹಾಕಿಸ್ಲಿಕ್ಕೆ ಎಲ್ಲ ಕಡೆ ಪಶು ಆಸ್ಪತ್ರೆಗಳು ಅದಾವಂತೀರ ಹೇಗೆ ಸರ್? ನೀವು ಸಿಂಧನೂರು ತಾಲೂಕಿನಲ್ಲಿ ಒಟ್ಟು 24 ಸಂಸ್ಥೆಗಳದಾವ. ಆದ್ರೆ 24-25 ಸಂಸ್ಥೆಯಲ್ಲಿ ಪೂರ್ಣ ಪ್ರಮಾಣ ಸಿಬ್ಬಂದಿ ಇಲ್ಲ. ಆನಂತರ ಇತ್ತೀಚಿನ ದಿನಮಾನಗಳಲ್ಲಿ ಸರ್ಕಾರದ ಹೋದ ವರ್ಷ ಆದಂತಹ ಏನು ಜಾನುವಾರುಗಳ ಮಾರಣ ಹೋಮ ಅನ್ಬೋದು ಒಂದು ರೀತಿಯಲ್ಲಿ ಬಹಳಷ್ಟು ಜಾನುವಾರುಗಳು ಸತ್ತು. ಆದ್ರೆ ಸರ್ಕಾರದ ಒಂದು ದೇಹ ಧೋರಣೆ ಪ್ರಕಾರ ಸರ್ಕಾರ ಅಂದ್ರೆ ನಮ್ಮ ಇಲಾಖೆ ಬಹಳಷ್ಟು ಲಕ್ಷ ಕೊಟ್ಟು ಹೋದ ವರ್ಷ ಈಗ ಸುಮಾರು 5-6 ಸಾರಿ ಈಗಾಗಲೇ ಕಾಲುಬಾಯಿ ಬೇನೆ ಲಸಿಕೆಯನ್ನು ಹಾಕಬೇಕು ಅನ್ನುವಂಥದ್ದು ಕೇವಲ ಒಂದಕ್ಕೆ ಒತ್ತಾಯಿತು. ಜನರು ಒತ್ತು ಕೊಟ್ಟಿದ್ದಾರೆ. ಆ ಪ್ರಕಾರ ಪ್ರತಿ ವರ್ಷ ಪ್ರತಿ 6 ತಿಂಗಳ ಹಿಂಗೆ ವರ್ಷಕ್ಕೊಮ್ಮೆ ಈಗ ಲಸಿಕೆಯನ್ನು ಹಾಕ್ತಾ ಇದೀವಿ ಇಲ್ಲ ಅನ್ನೋದಲ್ಲ. ಆದ್ರೆ ಒಂದ್ಸರಿ ಕಾಲುಬಾಯಿ ಬೇನೆ ಲಸಿಕೆ ಹಾಕಿದ್ರೆ 1 ವರ್ಷ ತನಕ ಇಮ್ಯುನಿಟಿ ಇರತೈತಿ, ಬೇಕಿಲ್ಲ. ಆದಾಗಿನ ಸಹಿತ ಕೆಲವೊಂದು ಹಸುಗಳು ಮಾಡಿಸಿರ್ತಾರೆ, ಕೆಲವೊಂದು ಹಸುಗಳು ಮಾಡಿಸಿರಂಗಿಲ್ಲ. ಹಿಂಗೆ ಅಂತ ತಿಳ್ಕೊಂಡ್ಬಿಟ್ಬಿಟ್ಟು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಕಾಲುಬಾಯಿ ಬೇನೆ ಲಸಿಕೆ ಹಾಕಿಸುವಂತದ್ದಾಯ್ತು. ಬಟ್ ಸಾಮಾನ್ಯವಾಗಿ ರೈತನ ಒಂದು ರೂಟೀನ್ ಆಗಿ ನಡೀತಾ ಇರುವಂತದ್ದು ಏನು ಅಂತಂದ್ರೆ ಅವನು ಗಳ್ಳೆ ರೋಗ ಬರ್ತೈತಿ ಅನ್ನುವಂಥ ನಿಟ್ಟಿನೊಳಗೆ ಮೊದಲು ಗಂಟ್ಲು ಬೇಣೆ ಹಾಕ್ಸುವಂತಿದ್ದ. ಇವಾಗ ಕಾಲುಬೇಣಿ ಬಾಯಿ ಬೇಣೆಯನ್ನ ಫ್ರೀಯಾಗಿ ಉಚಿತವಾಗಿ ಹಾಕ್ಬಿಟ್ರಲ್ಲ ಸರ್ಕಾರದಿಂದ ಅಂತ ತಿಳ್ಕೊಂಡ್ಬಿಟ್ಬಿಟ್ಟು ಅವ್ನು ಗಂಟ್ಲು ಬೇಣೆ ಹಾಕ್ಸೋದು ಬಿಟ್ಬಿಟ್ರು. ಹಿಂಗೆ ಬಿಟ್ಬಿಡ್ತು, ಹಿಂಗಾಗಿ ಬಿಟ್ಬಿಟ್ಟು ಅಲ್ಲಿ ಮಳೆಗಾಲದೊಳಗೆ ತಂಪು ಯಾವಾಗ ತಗಿಲ್ತು ಜಾನುವಾರುಗಳಿಗೆ ಗಂಟ್ಲು ಬೇಣೆ ಬರುತ್ತೆ, ಚಪ್ಪೆ ರೋಗ ಬರ್ತವೆ. ಆಗ ಸಡನ್ ಆಗಿ ರೋಗೋದ್ರೇಕ ಆಗ್ತೈತಿ ಒಂದೊಂದು ಹಳ್ಳಿಗಳಲ್ಲಿ. ಆ ಸತ್ತಂತ ಜಾನುವಾರುಗಳನ್ನ ಒಗದ್ ಬಿಟ್ರೆ ಹೊರಗಡೆ ಬಿಸಾಕ್ಬಿಟ್ಟು ಹೊರಗಡೆ ಬೇಸಾಡ್ತಾರೆ, ನಾಯಿಗಳು ಹರ್ಕೊಂಡ್ ತಿಂತಾವ್, ಆನಂತರ ಮಾಂಸ ಕಂಡಾದಿಗಳು ಬಿದ್ದಿರ್ತಾವ. ಇದೇ ಜಾನುವಾರುಗಳು ಹೋಗ್ತಾ ಹೋಗ್ತಾ ವಾಸನೆ ನೋಡ್ಕೋ ಅಂತ ಹೋಗ್ಬಿಟ್ಬಿಟ್ಟು ಆ ಮಾಂಸ ಕಂಡಾದಿಗಳ ರಕ್ತ ಏನ್ ಬಿದ್ದಿರ್ತೈತಿ ಅವನ್ನ ವಾಸನೆ ನೋಡಿಬಿಟ್ಟು ನೆಕ್ತಾವ್ ದನಗಳು ಸಹಿತ. ಅವ್ ನೆಕ್ಕಿದ್ರಪ್ಪ ಅಂತ ಮರ್ದಿವ್ಸ ಮುಂಜಾನೆ ಆ ಜಾನುವಾರಿಗೂ ಬರ್ತದೆ ಬಂದ್ಬಿಡತ್ತೆ. ಕಾರಣ ನಾವು ಹೇಳ್ತಾ ಇರೋದು ಏನಂತಂದ್ರೆ ಆ ಜಾನುವಾರುಗಳನ್ನ ಭೂಮಿಯಲ್ಲಿ ಹೂತ್ ಹಾಕ್ಬೇಕು. ಹೂತ್ ಹಾಕ್ರಿ, ದಯವಿಟ್ಟು ರೋಗೋದ್ರಕ್ಕೆ ಆಗದಂತೆ ಸಮೀಪದ ಪಶು ವೈದ್ಯಾಧಿಕಾರಿಗಳಿಗೆ ಕಣ್ರಿ, ಪಶು ಚಿಕಿತ್ಸಾ ಪಶು ವೈದ್ಯಕೀಯ ಸಂಸ್ಥೆಗಳದಾವು ಕಾಣ್ರಿ, ಕಂಡುಬಿಟ್ಟು ನಮ್ಗೆ ಏನಾದ್ರು ಒಂದು ಸುದ್ದಿ ಕೊಟ್ರಪ್ಪ ಅಂದ್ರೆ ತಕ್ಷಣಕ್ಕೆ ನಾನು ಅಲ್ಲಿ ವ್ಯಾಕ್ಸಿನೇಷನ್ ಮಾಡ್ತಕ್ಕಂಥ ಲಸಿಕೆ ಹಾಕಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ರೈತರು ಅಂದ್ರೆ ಹೋಬಳಿ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಜಾಗೃತರಾಗಬೇಕು, ಏನಾದ್ರು ಒಂದು ಸೂಚನೆ ಕಂಡ ತಕ್ಷಣ ನಿಮಗೆ ತಿಳಿಸಬೇಕು. ಗ್ರಾಮ ಪಂಚಾಯತ್ ಮೂಲಕ ಒಂದು ಲೆಟರ್ ಪ್ಯಾಡ್ ಹಾಕಿ ಕಳಿಸಿ ಕೊಟ್ಟುಬಿಟ್ಟು ನಂಗೆ ಸ್ವೀಕೃತಿ ತಗೊಳ್ಳಿ, ನಾಳೆ ಅದನ್ನು ತಗೊಂಡ್ರೆ ಮಾಡಿದ್ರಿಲ್ಲ ನೀವು ಕ್ರಮ ತಗೊಂಡಿರಲ್ಲ ರೋಗೋದ್ರೇಕ ಆಗಿತ್ತು ಅಂತಂದ್ ಕಡೆ ಅವ್ರು ಲೆಟರ್ ಕೊಟ್ಟರಲ್ಲ, ಏನ್ ಮಾಡಿದ್ದೀನಿ ಏನಂತ ನಾನು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಆಗಲಿ ಪಶು ವೈದ್ಯಾಧಿಕಾರಿಗಳಿಗಾಗಲಿ ನಾನು ಕೇಳಲಿಕ್ಕೆ ಅಧಿಕಾರ ಇದೆ ಕೇಳ್ತೀನಿ. ಅಂದ್ರೆ ರೈತರು ಜಾಗೃತರಾಗಬೇಕಾಗಿದೆ ಎಲ್ಲರೂ, ಜಾನುವಾರು ಸಾಕಾಣಿಕೆದಾರರು. ಅದು ಅದಕ್ಕೋಸ್ಕರವಾಗಿ ಕೇವಲ ನಾವು ಈಗ ಇನ್ನೊಂದು ಈ ವರ್ಷ ಈ ಮತ್ತು ಪುನಃ ನಾವು ಕಾಲುವೆ ಬೇಣೆಯನ್ನು ನಾವು ಆಗಲೇ ಹಾಕ್ಬೇಕು ಅಂತಂದ್ ಕಟ್ ಆಲ್ರೆಡಿ ಸರ್ಕಾರ ಮಾಡಿದೆ. ಆದರೂ ನಾವು ಈ ನಾಳೆ ನೀರು ಬಂತು ಅಂತಂದ್ರೆ ಎಲ್ಲರೂ ಭತ್ತ ಹಚ್ಚಲಿಕ್ಕೆ ಸನ್ನದ್ರಾಕಾರ. ಅವ್ರು ಸನ್ನದ್ರಾದ್ರಪ್ಪ ಅಂತಂದ್ರೆ ಅವಾಗ ನೀರು ಬಂತು ಅಂತ ಅವ್ರು ಆಗಿದ್ರಂತ ಹೇಳಿದ್ರಪ್ಪ ಅಂದ್ರೆ ಜಾನುವಾರುಗಳಿಗೆ ಲಸಿಕೆ ಹಾಕಿಸ್ತಕ್ಕಂತ ಇದ್ರಾಗ ಯಾರು ನಿಷ್ಕಾಳಜಿತ್ತು. ಅವಾಗ ನಾವು 100% ಆಗಿ ವ್ಯಾಕ್ಸಿನೇಷನ್ ಮಾಡಬೇಕು ಅನ್ನುವಂತ ಸರ್ಕಾರದ ಸೂಚನೆ ಪ್ರಕಾರ ಮಾಡ್ಲಿಕ್ಕೆ ಆಗಲ್ಲ, ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ನಾವು ತಪ್ಪಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಹಂಗಾರೆ ಕನಿಷ್ಠ ನಮ್ಮ ಹತ್ರ ಇಷ್ಟು ವ್ಯಾಕ್ಸಿನ್ ಇದೆ, ಈ ಅಟ್ ಲೀಸ್ಟ್ ಡ್ರೈಲ್ಯಾಂಡ್ ಒಳಗೆ ಬಹಳ ಬಡವರು ಇರ್ತಾರೆ, ನೀರಾವರಿ ಇಲ್ಲ, ಆ ಜನರು ಇಲ್ಲಿ ದುಡಿಲಿಕ್ಕೆ ಬರ್ತಾರ, ಅಲ್ಲಿ ಅವ್ರ ದನಗಳನ್ನ ಸಹಿತ ಅಲ್ಲೇ ಬಿಟ್ಟು ಬಂದ್ಬಿಡ್ತಾರೆ. ಹಂಗಾರ ಅವ್ರ ಪಾಪ ಅವರು ದನ ಸಾಕೋದು ಒಂದು ಇದನ್ನ ಮಾಡೋದಲ್ಲ, ಮನೆಗೆ ಲಸಿಕೆ ಹಾಕಕ್ಕ ಇಚ್ಛೆ ಪಡಲ್ಲ, ಅವ್ರಿಗೆ ಹೇಳೋರು ಕೇಳೋರು ಯಾರು ಹಿರಿಯರು ಇರೋದಿಲ್ಲ. ಅವಾಗ ನಮ್ಮ ಹುಡುಗರನ್ನು ಸಹಿತ ಅಲ್ಲಿ ಹೋಗಿ ವ್ಯಾಕ್ಸಿನೇಷನ್ ಮಾಡಬೇಕು ಅಂತಂದ್ರೆ ಪೂರ್ಣ ಪ್ರಮಾಣಕ್ಕೆ ನಾವು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಕಾಲುಬಾಯಿ ಬೇನೆ ಕೇವಲ ಆಯ್ತು, ಗಂಡ್ಲು ಬೇನೆ ಮಳೆಗಾಲಕ್ಕೆ ಮುಂಚಿತವಾಗಿ ಹಾಕಿಸ್ಬೇಕಾದಂತ ರೈತರು ಒಂದ್ಸರಿ ಹಾಕಿಸಿ ಅಂದ್ಮೇಲೆ ಗಂಡ್ಲು ಬೇನೆ ಹಾಕ್ಸೋದೇ ಇಲ್ಲ ಅವ್ರು, ಅದು ತಪ್ಪು ಮಾಡ್ತಾ ಇದ್ರು. ಹಂಗೆ ಮಾಡಿಬಿಟ್ಬಿಟ್ಟು ಜಾನುವಾರುಗಳು ನಿಜವಾಗ್ಲೂ ಗಂಡ್ಲು ಬೇನೆ ಹಾಗೂ ಕಾಲುಬಾಯಿ ಬೇನೆ ಇಂದ ಹೋದ ವರ್ಷ ಎರಡೂ ರೋಗ ಮಿಕ್ಸ್ ಆಗಿ ಜಾನುವಾರುಗಳು ಸತ್ತು. ಅಂದ್ರೆ ಬಹಳ ಸುದ್ದಿ ಆಯ್ತು ಕಾಲುಬಾಯಿ ಬೇನೆ ಆ ಕಡೆ ನಮ್ಮ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಾನುವಾರುಗಳ ಒಂದು ಇದಾದದನ್ನ ಸುದ್ದಿಯೊಳಗೆ ಕೇಳಿದ್ವಿ ನಾವೆಲ್ಲ. ತಾವು ರೈತರಿಗೆ ಮತ್ತು ಈ ಜಾನುವಾರು ಸಾಕಾಣಿಕೆದಾರರಿಗೆ ಏನು ಸೂಚನೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ, ವಿಶೇಷವಾಗಿ ಮಳೆಗಾಲದಲ್ಲಿ ಮತ್ತು ಬೇಸಿಗೆಯಲ್ಲಿ? ಮಳೆಗಾಲದಲ್ಲಿ ಮುಂಜಾಗ್ರತಾ ಲಸಿಕೆಯನ್ನು ಹಾಕಿಸ್ತಕ್ಕಂಥದ್ದು ಬಹಳ ಮಹತ್ವದ್ರಿ. ಹಿಂದೆ ನಾವೇನು ಕಷ್ಟಪಟ್ಟು ಗಂಡ್ಲು ಬೇನೆ ಹಾಕ್ತಿದ್ವಿ, ಮೊದಲು ಗಂಡ್ಲು ಬೇನೆ ಹಾಕ್ಸ್ರಿ, ಆನಂದ್ರೆ ಕಾಲು ಬೇನೆ ಬಾಯಿ ಬೇನೆ ಹಾಕೋದ್ರಿಂದ ಜಾನುವಾರುಗಳಲ್ಲಿ ನಿಶಕ್ತ ಆಗಿ ಹಾಲಿನ ಇಳುವರಿ ಕಡಿಮೆ ಆಗುವಂಥದ್ದು ತಪ್ತಾಯಿದೆ. ಅದಕ್ಕೆ ಗಂಡ್ಲು ಬೇನೆ, ಚಪ್ಪೆ ರೋಗ ಹಾಗೂ ಕಾಲು ಬಾಯಿ ಬೇನೆ ಇವು ಮೂರನ್ನು ಕಂಟ್ರೋಲ್ ಮಾಡಿದರೆ ಇನ್ನು ಉಳಿದಂತ ಏನು ರೋಗಗಳದಾವಲ್ಲ ಅವುಗಳನ್ನು ನಾವು ಇಂಜೆಕ್ಷನ್ ಕೊಟ್ಟು ನಾವು ನಿಯಂತ್ರಿಸಬಹುದಾಗಿದೆ. ಈ ಕಿವಿ ಮಾತುಗಳನ್ನು ನಾನು ಹೇಳಲಿಕ್ಕೆ ಇಚ್ಛೆ. ಬೇಸಿಗೆಯಲ್ಲಿ ಯಾವ ರೀತಿ ಅಲ್ಲಿ ಎಚ್ಚರಿಕೆ ತಗೋಬೇಕಾಗುತ್ತೆ? ಬೇಸಿಗೆ ಅಲ್ಲದೆ ವಿಪರೀತವಾದಂತಹ ಒಂದು ಶಾಖ ಇರುತ್ತೆ, ಈ ಭಾಗದಲ್ಲೆಲ್ಲ 43-44 ಡಿಗ್ರಿವರೆಗೆ ತಾಪಮಾನ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಜಾನುವಾರುಗಳ ಕಾಳಜಿ ಬಗ್ಗೆ ಯಾವ ರೀತಿ ಮುನ್ನೆಚ್ಚರಿಕೆ ತಗೋಬೇಕು? ಇಲ್ಲ, ನಾವು ಒಂದು ಆಗಲೇ ಹೇಳಿದೆ ನಾನು, ಉಷ್ಣತಾ ತಾಪಮಾನ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಹಾಲನ್ನ ಯಾವುದೇ ಆಕಳಾಗಲಿ ಎಮ್ಮೆ ಆಗಲಿ ತನ್ನ ಶರೀರದೊಳಗೆ ಇರುವಾಗಲೇನ ಅದು ಪರಿವರ್ತನೆ ಮಾಡ್ಕೊಂಡ್ಬಿಟ್ಟು ತನ್ನ ದೇಹ ರಕ್ಷಣೆ ಮಾಡ್ತಾ, ಹಂಗಾಗಿ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ ಬೇಸಿಗೆಯೊಳಗೆ. ಸೊ ಅದು ಕಡಿಮೆ ಆಗಬಾರ್ದು ಅಂತಂದ್ರೆ ಸ್ವಲ್ಪ ತಂಪಾಗಿ ಸುತ್ತಮುತ್ತಲು ತನ್ನ ಇರತಕ್ಕಂಥ ಜಾಗದೊಳಗೆ ಗಿಡಗಳು ಪರಿಸರವನ್ನ ತಂಪಾಗಿಡಬೇಕು. ಅಂದ್ರೆ ಗಿಡಗಳನ್ನ ನೆಡಬೇಕು, ಸ್ವಲ್ಪ ತಂಪಾಗಿತ್ತಪ್ಪ ಅಂತಂದ್ರೆ ಅಲ್ಲಿ ಹಾಲಿನ ಇಳುವರಿ ಕಡಿಮೆ ಆಗಲ್ಲ. ಒಂದು ಎರಡನೇದ್ದು, ದನಗಳನ್ನು ಬೇಸಿಗೆ ಸೀಸನ್ದೊಳಗೆ ಹೊರಗಡೆ ಮೇಯಿಸ್ಲಿಕ್ಕೆ ಬಿಡ್ತಾರೆ. ನೀರಾವರಿ ನೀರು ಹೋಯ್ತು ಅಂದ ಕೂಡಲೇ ಎಲ್ಲ ಪ್ಯಾಡಿ ಕಟ್ ಮಾಡ್ಕೊಂಡ್ಬಿಟ್ಬಿಟ್ಟು ಫ್ರೀ ಲ್ಯಾಂಡ್ ಬಿಡ್ತಾರೆ, ಅವಾಗ ಬಿಚ್ಚ ಮೇಯಸಕ್ಕೆ ಬಿಡ್ತಾರೆ ಅನ್ನೋದಲ್ಲ. ಆದ್ರೆ ಯಾವುದೇ ರೈತ ಹೈನುಗಾರಿಕೆಯಲ್ಲಿ ತೊಡಿಕೊಂಡಂತ ಒಬ್ಬ ರೈತ ತನ್ನ ಹೆಚ್ಚಿನ ಪ್ರಮಾಣದ ಲಾಭ ಬರಬೇಕು ಅಂತಂದ್ರೆ ಜಾನುವಾರುಗಳನ್ನ ಬೆಳಗಿನ ಜಾವ ಹಾಲು ಹಿಂಡಿಕೊಂಡ ತಕ್ಷಣ ಬಿಟ್ಬಿಡ್ಬೇಕು ಮೇಲೆ. ಸಾಮಾನ್ಯವಾಗಿ 9-10 ಗಂಟೆಗೆ ತನ್ನ ಜಾನುವಾರುಗಳು ಮತ್ತೆ ಪುನಃ ಶೆಡ್ಡಿನ ಕಡೆ ಬರಬೇಕು ನಡೀತದೆ. ಹಂಗ ಬರೋದ್ರಿಂದ ಈ ತಾಪಕ್ಕೆ ಏನ್ ಹಾಲಿನ ಪರಿವರ್ತನೆ ಮಾಡಿಕೊಂಡು ತನ್ನ ಶರೀರವನ್ನು ರಕ್ಷಣೆ ಮಾಡ್ಕೊಂತ ತಿಂತೀನಿ ಅದು ಕಡಿಮೆ ಆಗುತ್ತೆ. ಅವಾಗ ಇವನಿಗೆ ಆರ್ಥಿಕವಾಗಿ ಸದೃಢ ಹಾಕೋಣ, ಹಾಲಿನ ಇಳುವರಿ ಜಾಸ್ತಿ ಹಾಕೋದು ಸೂಚನೆಗಳನ್ನು ನಾನು ರೈತರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ಎರಡನೇದ್ದು, ತನ್ನಲ್ಲಿರ್ತಕ್ಕಂಥ ಭೂಮಿ ಎಷ್ಟಿದೆ ಆ ಭೂಮಿಗೆ ಅಲ್ಲಿ ನೀರಾವರಿ ಏನೋ ಒಂದು ಮಾಡಿ ಅಥವಾ ಬೋರ್ವೆಲ್ ಹಾಕಿ ಬಹುವಾರ್ಷಿಕ ಮೇವಿನ ಬೆಳೆಗಳನ್ನು ಬೆಳೆದ್ರೆ ಸ್ವಲ್ಪ ಹಸಿರು ಮೇವು ಸಿಗೋದ್ರಿಂದ ಹಸಿರು ಮೇವು ಹಾಕೋದ್ರಿಂದ ಹಾಲಿನ ಇಳುವರಿ ಸಹಿತ ಜಾಸ್ತಿ ಆಗುತ್ತೆ. ತನ್ನ ಸುತ್ತಮುತ್ತಲು ಇರತಕ್ಕಂಥ ಈ ಕಣಿವೆ ಮೇಲೆ ಹಸಿರು ಹುಲ್ಲು ಬಹುವಾರ್ಷಿಕ ಮೇವನ್ಗಳನ್ನ ಬೆಳೆಯೋದು. ಈಗ ಸಾಕಷ್ಟು ಕಡೆ ನೋಡ್ತೀವಿ ಸಾಕಷ್ಟು ಹುಲ್ಲಿರುತ್ತೆ, ಒಣ ಹುಲ್ಲನ್ನು ಸಹ ಸುಟ್ಟು ಹಾಕ್ತಿರ್ತಾರೆ, ಅದನ್ನ ಒಣ ಹುಲ್ಲು ರಕ್ಷಣೆ ಮಾಡಿ ಇಟ್ಕೊಂಡ್ರೆ ಅದು ಎಷ್ಟೋ ಜಾನುವಾರದ ಸಾಕಣೆ ಕೊಟ್ಟರು ಎಷ್ಟೋ ಇದಾಗುತ್ತೆ. ಬರಗಾಲದೊಳಗಾಗಲಿ ಅಥವಾ ಬೇಸಿಗೆ ಸೀಸನ್ ದೊಳಗೆ ಈ ತರ ರೈತರಿಗೆ ಮಾರಿಕೊಂಡ್ರು ಏನ್ ತಪ್ಪೇನಿಲ್ಲ. ಹೌದೌದು, ಒಳ್ಳೇದು ಶಂಕರ್ ಗುಳದಗುಡ್ಡ ಅವರು. ಇದುವರೆಗೂ ಜಾನುವಾರು ಸಾಕಾಣಿಕೆ ಮಟ್ಟಿಗೆ ಇದು ಇದಾಗ್ತಾ ಇದೆ, ಜೊತೆಗೆ ಆರೋಗ್ಯ ಕಾಳಜಿ ಬಗ್ಗೆ ಆಯ್ತು, ಲಸಿಕೆ ಹಾಕ್ಸೋದು ಮತ್ತು ಪ್ರಾಣಿ ಸಂಪತ್ತನ್ನು ಯಾವ ರೀತಿ ನಾವು ಜಾಸ್ತಿ ಮಾಡಬೇಕಾಗಿದೆ ಅಂತಕ್ಕಂಥ ಕೆಲವೊಂದಿಷ್ಟು ವಿಚಾರವನ್ನು ಇದುವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಶ್ರೋತೃ ಬಂದವರು, ಇದುವರೆಗೆ

ಬರುತ್ತೆ.